ಮಹತ್ವದ ಸಭೆ. ಪೆಂಗಲ್ ಚಂಡಮಾರುತ ಹಿನ್ನೆಲೆ ರಾಜ್ಯದ ಹಲವೆಡೆ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಹೋಗೋಕಿದೆ. ಅರೆ ಏನ್ ಬಿಟ್ಟು? ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು, ಬ್ಯಾಂಕ್ ರಿಫಂಡ್ ಮಾಡ್ತಾನೇ ಇಲ್ಲ. ಕಂಪ್ಲೇಂಟ್ ಮಾಡೋಕಿದೆ. ಅರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇಲ್ಲಿಂದ್ಲೇ ಮಾಡಿ. RBI ಯಾವ ಒಂಬುಡ್ಸ್ಮನ್ ಗೆ ಹೇಗೆ? ಈಗ RBI ನಿಯಂತ್ರಿತ ಬ್ಯಾಂಕ್ NBFC ಅಥವಾ ಡಿಜಿಟಲ್ ವ್ಯವಹಾರಗಳ ಪ್ಲಾಟ್ಫಾರ್ಮ್ಸ್ ಬಗ್ಗೆ ದೂರನ್ನು ನೀಡಿ ಸುಲಭವಾಗಿ ಮನೆಯಿಂದಲೇ RBI SMS ಪೋರ್ಟಲ್ ನಲ್ಲಿ ಇದ್ ನೋಡಿ ಚೆಕ್ ಮೇಟ್. ಕಂಪ್ಲೇಂಟ್ ಮಾಡೋಕಿದ್ಯಾ? RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:00. ಆಕಾಶವಾಣಿ ಮಡಿಕೇರಿ, ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಿರುಧಾನ್ಯಗಳ ಪೌಷ್ಟಿಕತೆ ಕುರಿತು ಡಾಕ್ಟರ್ KV ಜಮುನಾ ಅವರೊಂದಿಗೆ ಸಂದರ್ಶನವಿದೆ. ನಂತರ ನೆಲ್ಲಿಕಾಯಿಯ ಪಾನೀಯ ತಯಾರಿಕೆ ಕುರಿತು ಡಾಕ್ಟರ್ IN ದೊರೆಯಪ್ಪ ಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಿರುಧಾನ್ಯಗಳ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ, ಈ ಕುರಿತು ಡಾಕ್ಟರ್ ಜಮುನಾ KV ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಜಮುನಾ ಅವರೇ. ನಮಸ್ಕಾರ. ನಾವಿವತ್ತು ಈ ಕಿರುಧಾನ್ಯಗಳ ಬಗ್ಗೆ ಹೆಚ್ಚು ಕೇಳ್ತಾ ಇದ್ದೀವಿ. ಇವುಗಳಲ್ಲಿ ಒಳ್ಳೆಯ ಪೌಷ್ಟಿಕಾಂಶಗಳಿರ್ತವೆ, ಇವುಗಳನ್ನು ಬಳಸ್ಕೊಂಡ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ನಾವು ಕೇಳ್ತಾ ಇದ್ದೀವಿ. ಹೌದು, ಮೊದಲು ಇವುಗಳನ್ನು ತೃಣಧಾನ್ಯಗಳು ಅಂತ ಕರಿತಾ ಇದ್ರು. ನಿಜ. ಆದರೆ ತೃಣಧಾನ್ಯಗಳು ಅನ್ನೋದಕ್ಕಿಂತ ಇವುಗಳನ್ನು ಪೌಷ್ಟಿಕಾಂಶಯುಕ್ತ ಧಾನ್ಯಗಳು ಅಂತ ಕರೆದ್ರೆ ಒಳ್ಳೆಯದು ಅಂತ ತಾವು ತಜ್ಞರು ಅಭಿಪ್ರಾಯ ಪಡ್ತಾ ಇರ್ತಾರೆ. ಖಂಡಿತವಾಗಿ. ಇವತ್ತು ತಾವು ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಕಿರುಧಾನ್ಯಗಳ ಒಂದು ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಕಿರುಧಾನ್ಯಗಳು ಅಂದ್ರೆ ಏನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗ್ಲು. ಕಿರುಧಾನ್ಯಗಳು ಹೊಸದೇನಲ್ಲ ನಮಗೆ, ಬಹಳ ಹಿಂದಿನಿಂದನು ಬೆಳೀತಾ ಇರುವಂತ ಒಂದು ಸಾಂಪ್ರದಾಯಿಕ ರೀತಿಯ ಆಹಾರಗಳೇ. ಆದರೆ ಇದು ಅಕ್ಕಿ ಮತ್ತು ಗೋಧಿಗಿಂತ ಭಿನ್ನವಾಗಿರುತ್ತೆ. ಅಂದರೆ ನೋಡಲಿಕ್ಕೆ ಸಣ್ಣದಾಗಿರುತ್ತೆ, ಸಾಮಾನ್ಯವಾಗಿ ಗುಂಡಗಿರುತ್ತೆ ಮತ್ತು ಹೆಚ್ಚು ಗಟ್ಟಿಯಾಗಿರುತ್ತೆ. ಇದಕ್ಕೆ ಯಾವುದೇ ಕೀಟಬಾಧೆ ಸ್ವಲ್ಪ ಕಡಿಮೆ. ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಬಹಳ ಕಡಿಮೆ ಮಳೆಯಲ್ಲೂ ಸಹ ಬೆಳೀಬಹುದಾದಂಥ ಧಾನ್ಯಗಳಿದು. ಇದನ್ನು ನಾವು ಕಿರುಧಾನ್ಯಗಳು ಅಂತ ಕರಿತೀವಿ. ಅಂದರೆ ಮುಖ್ಯವಾಗಿ ನಾವು ಉಪಯೋಗಿಸುವಂಥ ಬೇರೆ ಬೇರೆ ಕಿರುಧಾನ್ಯಗಳು ಯಾವ್ಯಾವು ಅಂತೀರಿ? ಪ್ರಪಂಚದಾದ್ಯಂತ ಸುಮಾರು ಬೇಕಾದಷ್ಟು ಸಾವಿರಾರು ಈ ರೀತಿಯ ಒಂದು ಕಿರುಧಾನ್ಯಗಳನ್ನ ಬೆಳೀತಾ ಇದ್ದಾರೆ. ಆದರೆ ನಮ್ಮಲ್ಲಿ ಹೆಚ್ಚು ಉಪಯೋಗ ಆಗ್ತಿರೋದು ಅಂದರೆ ಕರ್ನಾಟಕದಲ್ಲಿ ಹೆಚ್ಚು ಉಪಯೋಗ ಆಗ್ತಿರೋ ಕಿರುಧಾನ್ಯಗಳು ಅಂದರೆ ರಾಗಿ, ಸಾಮೆ, ಬರಗು, ಹಾರಕ, ನವಣೆ ಮತ್ತು ಊದಲು ಅನ್ನೋ ಕಿರುಧಾನ್ಯಗಳು. ಇವುಗಳನ್ನು ಹೆಚ್ಚಾಗಿ ನಾವು ಬಳಸ್ತಾ ಇದ್ದೀವಿ. ಈ ಕಿರುಧಾನ್ಯಗಳಿಗೂ ಮತ್ತು ನಮ್ಮ ಬೇರೆ ಒಂದು ಜನಪ್ರಿಯ ಧಾನ್ಯಗಳಿದಾವಲ್ಲ, ಇವುಗಳಿಗಿರುವಂಥ ಮುಖ್ಯವಾದ ವ್ಯತ್ಯಾಸಗಳೇನು ಅಂತೀರಿ? ಬಹಳ ಪ್ರಮುಖವಾದ ವ್ಯತ್ಯಾಸ ಅಂದರೆ ಕಿರುಧಾನ್ಯಗಳು ಈ ಅಕ್ಕಿ ಗೋಧಿಗಿಂತ ಹೆಚ್ಚು ಪೌಷ್ಟಿಕವಾಗಿದೆ. ಇದನ್ನು ನೀವು ಈಗಾಗಲೇ ಹೇಳಿದ್ರಿ. ಮತ್ತು ನಾನು ಹೇಳಿದ ಹಾಗೆ ಬರಗಾಲದಲ್ಲಿ ಮಳೆ ಕಡಿಮೆ ಇರೋ ಪ್ರದೇಶಗಳಲ್ಲಿ ಇದನ್ನು ಬಹಳ ಸುಲಭವಾಗಿ ಬೆಳಿಬೋದು. ಮತ್ತು ಇದಕ್ಕೆ ಕೀಟಗಳ ಬಾಧೆ ಕಡಿಮೆ, ಹೆಚ್ಚು ಶ್ರಮ ಇಲ್ಲದೆ ಸಹ ಇದನ್ನು ಬೆಳಿಬೋದು. ಎಲ್ಲಕ್ಕಿಂತ ಬಹಳ ಮುಖ್ಯವಾದ ಅಂಶ ಅಂದರೆ ಈ ಬೆಳೆಗಳ ಧಾನ್ಯಗಳ ಬೆಲೆ ಬಹಳ ಕಡಿಮೆ ಇದ್ದು ಬಡವರಿಗೆ ಬಹಳ ಸುಲಭವಾಗಿ ದೊರೆಯಬಹುದಾದ ಒಂದು ಪೌಷ್ಟಿಕ ಆಹಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಕಿರುಧಾನ್ಯಗಳನ್ನ. ಮುಖ್ಯವಾಗಿ ಈ ಶ್ರಮ ವಹಿಸಿ ಕೆಲಸ ಮಾಡುವಂತ ಮತ್ತು ಗ್ರಾಮೀಣ ಜನರು ಹೆಚ್ಚಾಗಿ ಬಳಸುವಂತ ಬೆಳೆಗಳು ಅಂತ. ಹೌದು, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪೌಷ್ಟಿಕತೆಯನ್ನ ಪಡಿಬಹುದು ಈ ಧಾನ್ಯಗಳ ಬಳಕೆಯಿಂದ. ಇದ ಈ ಕಿರುಧಾನ್ಯಗಳು ಪೌಷ್ಟಿಕವಾಗಿ ಯಾವ ರೀತಿ ಉತ್ತಮವಾಗಿದ್ದಾವೆ ಅಂತೀರ? ಸಸಾರಜನಕದ ಬಗ್ಗೆ ನಾವೆಲ್ಲ ಕೇಳಿದೀವಿ, ಪ್ರೋಟೀನ್ ಅಂತ ಏನ್ ಹೇಳ್ತೀವಿ, ಆ ಒಂದು ಅಂಶ ನಮ್ಮ ಬೆಳವಣಿಗೆಗೆ ಬಹಳ ಮುಖ್ಯ. ಅದು ಈ ಕಿರುಧಾನ್ಯಗಳಲ್ಲಿ 7-14% ಇರುತ್ತೆ. ಅಂದ್ರೆ 100 ಗ್ರಾಂನಲ್ಲಿ 7-14% ಇರುತ್ತೆ ಬೇರೆ ಬೇರೆ. ಇದು ಸಾಮಾನ್ಯ ಧಾನ್ಯಗಳಲ್ಲಿ ಇರೋದಕ್ಕಿಂತ ಬಹಳ ಉತ್ತಮವಾಗಿರುತ್ತೆ. ಮತ್ತೆ ಈ ಒಂದು ಸಸಾರಜನಕ ಕಿರುಧಾನ್ಯದಲ್ಲಿ ಇರುವಂತದ್ದು ಬಹಳ ಸುಲಭವಾಗಿ ಜೀರ್ಣ ಆಗುತ್ತೆ. ಈ ಕಿರುಧಾನ್ಯಗಳನ್ನ ಬೇಳೆಕಾಳು ಜೊತೆಗೆ ಸೇರಿಸಿ ತಯಾರಿಸಿದ ಆಹಾರ ಪದಾರ್ಥಗಳಲ್ಲಿ ಈ ಸಸಾರಜನಕ ಅಂಶ ಇನ್ನೂ ಉತ್ತಮ ಆಗುತ್ತೆ ಅಂತ ಸಂಶೋಧನೆಗಳಿಂದ ಗೊತ್ತಾಗಿದೆ. ಆಮೇಲೆ ನೆಕ್ಸ್ಟ್ ನಾವು ಸಕ್ಕರೆ ಪಿಷ್ಟಕ್ಕೆ ಬಂದಾಗ ಈ ಸಕ್ಕರೆ ಪಿಷ್ಟದ ಅಂಶ ಕಿರುಧಾನ್ಯಗಳಲ್ಲಿ 70% ಆದ್ರೆ ವಿಶೇಷ ಏನಪ್ಪ ಈ ಸಕ್ಕರೆ ಪಿಷ್ಟದ ಅಂಶ ಅಂದ್ರೆ ಗೋಧಿ ಅಥವಾ ಅಕ್ಕಿಯಲ್ಲಿರೋ ಸಕ್ಕರೆ ಪಿಷ್ಟಕ್ಕಿಂತ ಇದರಲ್ಲಿರೋ ವಿಶೇಷ ಏನಂದ್ರೆ ಇದು ಬಹಳ ನಿಧಾನವಾಗಿ ಜೀರ್ಣ ಆಗೋ ಗುಣವನ್ನು ಹೊಂದಿದೆ ಈ ಸಕ್ಕರೆ ಪಿಷ್ಟ. ಇದೇನಾಗುತ್ತೆ ಸಕ್ಕರೆ ಕಾಯಿಲೆಯವರಿಗೆ ಬಹಳ ಒಂದು ವರದಾನ ಅನ್ಬೋದು. ಯಾಕಂದ್ರೆ ಇವರಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶವನ್ನ ನಿಯಂತ್ರಣದಲ್ಲಿಡೋಕೆ ಇದು ಸಹಾಯ ಮಾಡುತ್ತೆ. ಈ ಒಂದು ವಿಶೇಷತೆ ಈ ಸಕ್ಕರೆ ಪಿಷ್ಟದಲ್ಲಿ ಇದೆ. ಈ ಕಿರುಧಾನ್ಯಗಳ ಸಕ್ಕರೆ ಪಿಷ್ಟದಲ್ಲಿ ಇದು ಸಾಮಾನ್ಯವಾಗಿ ನಿಮಗೆ ಅಕ್ಕಿಯಲ್ಲಿ ಕಂಡು ಬರೋದಿಲ್ಲ ಈ ಒಂದು ಗುಣ. ಮತ್ತೆ ಖನಿಜಾಂಶಕ್ಕೆ ಬಂದಾಗ ನಾವು ಸಾಮಾನ್ಯ ಯಾವುದೇ ಒಂದು ಪ್ರಮುಖ ಧಾನ್ಯಗಳಲ್ಲಿ ಇಲ್ಲದಂತ ಒಂದು ಖನಿ ಅಂತ ಹೇಳ್ಬೋದು. ಆ ಒಂದು ಖನಿಜಾಂಶಗಳ ಖನಿ ನಮ್ಮ ಈ ಕಿರುಧಾನ್ಯದಲ್ಲಿ ಇದೆ. ಅದರಲ್ಲೂ ರಾಗಿ ನಮ್ಮ ಪ್ರಮುಖ ಕಿರುಧಾನ್ಯ ಇದು. ಇದರಲ್ಲಿ ಸುಣ್ಣದ ಅಂಶ 344 mg ಇದೆ 100 ಗ್ರಾಂ ರಾಗಿಯಲ್ಲಿ. ಇದು ಕ್ಯಾಲ್ಸಿಯಂ ಅಂತ ಹೇಳ್ತೀವಲ್ಲ ಸುಣ್ಣದ ಅಂಶವನ್ನ ಹಾಲಿಗೆ ಹೋಲಿಸ್ಬೋದು. ಯಾವುದೇ ಧಾನ್ಯದಲ್ಲೂ ಇಷ್ಟರ ಮಟ್ಟಿಗೆ ಸುಣ್ಣದ ಅಂಶ ಇಲ್ಲ. ಇದು ನಮ್ಮ ಮಕ್ಕಳಿಗೆ ಬಹಳ ಒಳ್ಳೇದು ಮೂಳೆಗಳ ಬೆಳವಣಿಗೆಗೆ. ಅದೇ ರೀತಿ ನವಣೆ ಮತ್ತು ಬರಗುವಿನಲ್ಲಿ ಕಬ್ಬಿಣದ ಅಂಶ 19-20 mg ಇದು ಯಾವುದೇ ಮತ್ತು ಸೊಪ್ಪು ತರಕಾರಿಗಳಲ್ಲಿ ಇರೋದಕ್ಕಿಂತ ಹೆಚ್ಚು ಉತ್ತಮವಾಗಿದೆ. ಆದ್ರಿಂದ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಈ ಒಂದು ಎರಡು ಧಾನ್ಯಗಳ ಬಳಕೆಯಿಂದ ನಮ್ಮ ದೇಶದ ಪ್ರಮುಖ ಸಮಸ್ಯೆಯಾದ ರಕ್ತಹೀನತೆಗೆ ಒಂದು ಸುಲಭ ಉಪಾಯ ಅನ್ಬೋದು ಈ ನವಣೆ ಮತ್ತು ಬರಗುವಿನ ಉಪಯೋಗ. ಸಾಮೆಯಲ್ಲಿ ಕಬ್ಬಿಣ ಇದೆ, ಬಿ ವಿಟಮಿನ್ಗಳಿವೆ, ಮೆಗ್ನೀಷಿಯಂ ಅಂಶನೂ ಸಹ ಗೋಧಿ ಮತ್ತು ಅಕ್ಕಿಗಿಂತ ಉತ್ತಮವಾಗಿದೆ. ಇದರಲ್ಲಿರೋ ಸಕ್ಕರೆ ಪಿಷ್ಟವು ಸಹ ಬೇರೆ ಧಾನ್ಯಗಳಿಂದ ಭಿನ್ನವಾಗಿದ್ದು ಸಕ್ಕರೆ ಕಾಯಿಲೆಯವರಿಗೆ ಬಹಳ ಅನುಕೂಲ ಆಗಿದೆ. ಇದಲ್ಲದೆ ಕಿರುಧಾನ್ಯದಲ್ಲಿ ಇರೋ ಬಿ ವಿಟಮಿನ್ಗಳು ಹೆಚ್ಚು ಕಡಿಮೆ ಗೋಧಿಯಲ್ಲಿ ಎಷ್ಟಿದೆಯೋ ಅದಕ್ಕೆ ಸರಿಸಮಾನವಾಗಿದೆ. ಇದನ್ನ ಪ್ರತಿನಿತ್ಯ ನಾವು ಈ ಕಿರುಧಾನ್ಯಗಳನ್ನ ಉಪಯೋಗಿಸೋದ್ರಿಂದ ನಮ್ಮ ಶರೀರಕ್ಕೆ ಪ್ರತಿನಿತ್ಯ ಬೇಕಾಗಿರೋ ಅಷ್ಟು ಬಿ ವಿಟಮಿನ್ಗಳನ್ನ ಬಹಳ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಪಡಿಬಹುದು. ಅಂದ್ರೆ ಮುಖ್ಯವಾಗಿ ಸಸಾರಜನಕ ಇದೆ, ಸಕ್ಕರೆ ಪಿಷ್ಟದ ಅಂಶ ಇದೆ, ಖನಿಜಾಂಶಗಳಿದಾವೆ, ಮತ್ತೆ ಬೇರೆ ಬೇರೆ ವಿಟಮಿನ್ಗಳು ಕೂಡ ವಿಟಮಿನ್ಗಳು ಸಹ ಬೇರೆ ಬೇರೆ ಧಾನ್ಯಗಳು ಇರುವಷ್ಟು ಸಮ ಪ್ರಮಾಣದಲ್ಲೇ ಇರೋದ್ರಿಂದ ಒಂದು ಪರಿಪೂರ್ಣ ಆಹಾರ ಅನ್ಲಿಕ್ಕೆ ಏನು ತೊಂದರೆ ಇಲ್ಲ ಕಿರುಧಾನ್ಯಗಳು. ಆದ್ರೆ ಈ ಕಿರುಧಾನ್ಯಗಳಲ್ಲಿ ಏನು ಖನಿಜಾಂಶಗಳಿದಾವಲ್ಲ ಇವುಗಳನ್ನ ನಮ್ಮ ದೇಹ ಸರಿಯಾಗಿ ಹೀರ್ಕೊಳ್ಳೋದಿಲ್ಲ ಅಂತ ಅಭಿಪ್ರಾಯ ಪಡ್ತಾರೆ, ಇದು ಯಾಕೆ ಅಂತೀರಿ? ಬಹಳ ಉತ್ತಮವಾದ ಪ್ರಶ್ನೆಯನ್ನ ಕೇಳಿದ್ರಿ. ನಿಜ, ಈ ಇಷ್ಟೆಲ್ಲ ಪೋಷಕಾಂಶ ಭರಿತವಾದ ಕಿರುಧಾನ್ಯಗಳಲ್ಲಿ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಏನಪ್ಪ ಅದರಲ್ಲಿ ಫೈಟಿನ್ ಮತ್ತೆ ಟ್ಯಾನಿನ್ ಅನ್ನೋ ಒಂದು ಪೋಷಕಾಂಶ ವಿರೋಧಿ ಅಂಶ ಇರುತ್ತೆ. ಇದು ಈ ಆಹಾರ ಈ ಖನಿಜಾಂಶಗಳನ್ನ ದೇಹದಲ್ಲಿ ಈರ್ಲಿಕ್ಕೆ ಬಿಡೋದಿಲ್ಲ. ಆದ್ರೆ ಈ ಕಿರುಧಾನ್ಯಗಳನ್ನ ನಾವು ನೆನೆಸಿದಾಗ ಮೊಳಕೆ ಕಟ್ಟಿ ಉಪಯೋಗಿಸಿದಾಗ ಈ ವಿರೋಧಿ ಅಂಶಗಳನ್ನ ಕ್ರಿಯೆಯನ್ನ ಬಹಳ ಸುಲಭವಾಗಿ ತಡೆಗಟ್ಟಿ ಈರುವಿಕೆಗೆ ಸಹಾಯ ಮಾಡ್ಕೋಬಹುದು. ಅದೇನು ಒಂದು ದೊಡ್ಡ ತೊಂದರೆ ಆಗೋದಿಲ್ಲ. ಹೌದು, ಮಕ್ಕಳ ಆಹಾರದಲ್ಲಿ ಈ ರೀತಿ ಮೊಳಕೆ ಅದರಿಂದಾನೆ ಮಕ್ಕಳ ಆಹಾರದಲ್ಲಿ ಮೊಳಕೆ ಬರೆಸಿ ದೊಡ್ಡವ್ರಿಗೂ ಅಷ್ಟೇ ಯಾವುದೇ ಒಂದು ಮೊಳಕೆ ಬರೆಸಿ ಉಪಯೋಗಿಸಿದಾಗ ನೆನೆಸ್ಬಿಟ್ಟು ಆ ನೀರನ್ನ ಚೆಲ್ಬಿಟ್ಟಾಗ ಈ ಒಂದು ಅಂಶಗಳನ್ನ ತಡೆಗಟ್ಟಬಿಡ್ಬಹುದು ನಾವು. ಅದೇನು ಒಂದು ದೊಡ್ಡ ತೊಂದರೆಯಾಗಿ ಕಾಡೋದಿಲ್ಲ. ಅಂದ್ರೆ ಈ ಕಿರುಧಾನ್ಯಗಳನ್ನ ನಾವು ಪ್ರತಿನಿತ್ಯ ಯಾವ್ಯಾವ ರೀತಿ ಉಪಯೋಗಿಸ್ಕೋಬಹುದು ಅಂತ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಖಂಡಿತ ತಿಳಿಸ್ಕೊಡ್ತೀನಿ. ಈಗಾಗಲೇ ನಾನು ಹೇಳಿದಾಗೆ ಈ ಕಿರುಧಾನ್ಯನ ಉಪಯೋಗಿಸೋದ್ರಿಂದ ಆಹಾರ ಅಂಶಗಳ ಈರಿಕೆಯಲ್ಲಿ ಪರಿಪೂರ್ಣತೆ ದೊರೆಯದೆ ಹೋಗ್ಬೋದು ಈ ಒಂದು ಅಂಶಗಳಿರೋದ್ರಿಂದ, ಈ ಪೋಷಕಾಂಶ ವಿರೋಧಿ ಅಂಶಗಳಿರೋದ್ರಿಂದ. ಆದ್ರಿಂದ ಈ ಕಿರುಧಾನ್ಯಗಳನ್ನ ಸ್ವಲ್ಪ ಸಂಸ್ಕರಿಸಿ ಉಪಯೋಗಿಸ್ಬೇಕಾಗುತ್ತೆ, ವಿವಿಧ ರೀತಿಯಲ್ಲಿ ಸಂಸ್ಕರಣೆಯನ್ನ ಮಾಡಿ ಉಪಯೋಗಿಸ್ಕೋಬೇಕು. ಈ ಕಿರುಧಾನ್ಯಗಳನ್ನ ಯಾವ್ದಾದ್ರು ಕಾಳು ಬೇಳೆ ಜೊತೆಗೆ ಮಿಶ್ರ ಮಾಡಿ ಹಿಟ್ಟು ಮಾಡಿಸಿ ರೊಟ್ಟಿ ಗಂಜಿ ಉಂಡೆ ಮುಂತಾದಗಳನ್ನೆಲ್ಲ ಬರೀ ಅದೇ ಒಂದು ಧಾನ್ಯದಿಂದ ಮಾಡೋ ಬದಲು ಈ ಒಂದು ಬೇಳೆ ಅಥವಾ ಕಾಳನ್ನ ಮಿಶ್ರ ಮಾಡಿ ಈ ಒಂದು ರೊಟ್ಟಿ ಆಗ್ಲಿ ಗಂಜಿ ಆಗ್ಲಿ ಅಥವಾ ಉಂಡೆ ಆಗ್ಲಿ ಮಾಡೋದ್ರಿಂದ ನಮಗೆ ಸಸಾರಜನಕದ ಅಂಶ ಚೆನ್ನಾಗಿ ಬಹಳ ಸುಲಭವಾಗಿ ಜೀರ್ಣ ಸಹ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ಇವುಗಳ ಒಂದು ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆಯನ್ನ ನಾವು ಮಾಡ್ಕೋಬೇಕಾಗುತ್ತೆ ಬೇರೆ ಒಂದು ಆಹಾರ ಧಾನ್ಯಗಳನ್ನ ಬಳಸ್ಕೊಂಡು. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಂದ್ರೆ ಬೇರೆ ಬೇರೆ ಕಿರುಧಾನ್ಯಗಳನ್ನ ಯಾವ ರೀತಿ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ ಮಾಡ್ಕೋಬಹುದು ಅಂತ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ರಾಗಿಗೆ ಬರೋಣ. ಯಾಕಂದ್ರೆ ರಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೆಯುತ್ತಿರುವಂತ ಒಂದು ಕಿರುಧಾನ್ಯ. ಹೌದು, ಇದನ್ನ ಸಾಂಪ್ರದಾಯಿಕವಾಗಿ ನಾವೆಲ್ಲ ರೊಟ್ಟಿ ಮತ್ತೆ ಮುದ್ದೆಯ ರೂಪದಲ್ಲಿ ಉಪಯೋಗಿಸ್ತಾ ಇದೀವಿ ಈಗಾಗಲೇ. ಆದ್ರೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಸಂಸ್ಕರಿಸಿ ಬಹಳ ರುಚಿ ರುಚಿಯಾದ ತಿನಿಸುಗಳನ್ನ ಈ ರಾಗಿಯಿಂದ ತಯಾರಿಸಬಹುದು. ರಾಗಿ ಮತ್ತೆ ಹೆಸರು ಕಾಳನ್ನ 80 ಮತ್ತು 20 ಪ್ರಮಾಣದಲ್ಲಿ ಬೆರೆಸಿ, 80% ರಾಗಿ 20% ಹೆಸರು ಕಾಳನ್ನ ಬೆರೆಸಿ ಎರಡನ್ನ ಮೊಳಕೆ ಕಟ್ಟಿ ಒಣಗಿಸಿ ಸ್ವಲ್ಪ ಉರಿದು ಬಿಟ್ಟು ಪುಡಿ ಮಾಡಿದ್ರೆ ಮಕ್ಕಳಿಗೆ ಬಹಳ ಉತ್ತಮವಾದ ಆಹಾರವಾಗಿ ಬಳಸಿ ಇದರಿಂದ ಮಕ್ಕಳು ಗಂಜಿ ಮಾಡಿಕೊಡ್ಬೋದು, ಮಕ್ಕಳಿಗೆ ಉಂಡೆ ಸಹ ಮಾಡಿಕೊಡ್ಬೋದು. ಈ ಮೊಳಕೆ ಶಕ್ತಿಯನ್ನು ಒರಗಿಸುವಂತ ಆಹಾರವಾಗಿ ಕೆಲಸ ಮಾಡುತ್ತೆ. ಮತ್ತೆ ಬಹಳ ಈ ರಾಗಿದ ಇನ್ನೊಂದು ಏನಪ್ಪ ಗುಣ ಅಂದ್ರೆ ರಾಗಿನ ಮೊಳಕೆ ಬರೆಸಿದಾಗ ಬಹಳ ಒಳ್ಳೆ ಸುವಾಸನೆ ಇರುತ್ತೆ, ಮತ್ತೆ ಬಹಳ ಸುಲಭವಾಗಿ ಜೀರ್ಣ ಆಗುತ್ತೆ, ಹೆಚ್ಚು ರುಚಿಯಾಗಿರುತ್ತೆ, ಬೇರೆ ಯಾವುದೇ ಧಾನ್ಯಕ್ಕಿಂತ ಹೆಚ್ಚು ರುಚಿಯಾಗಿರುತ್ತೆ ಮೊಳಕೆ ಬರೆಸಿದ ರಾಗಿ. ರಾಗಿ ಇದೆ ಒಂದು ಆಯ್ತು, ಮೊಳಕೆ ಬರೆಸಿ ರಾಗಿಯನ್ನ ಉಪಯೋಗಿಸೋದು. ಇನ್ನೊಂದು ರಾಗಿಗೆ ಸ್ವಲ್ಪ ಮಜ್ಜಿಗೆಯನ್ನ ಚುಮುಕಿಸಿ, ಒಂದು ಸುಮಾರು 1 ಕೆಜಿ ರಾಗಿಗೆ 100 ml ನಷ್ಟು ಮಜ್ಜಿಗೆಯನ್ನ ಚುಮುಕಿಸ್ಬಿಟ್ಟು ಸ್ವಲ್ಪ ಒಂದು 5-10 ನಿಮಿಷ ಬಿಟ್ಟು ಅದನ್ನ ಚೆನ್ನಾಗಿ ಕಾದ ಬಾಣ್ಲಿಗೆ ಹಾಕಿ ಸ್ವಲ್ಪ ಸ್ವಲ್ಪವಾಗಿ ಉರಿದಾಗ ಅದು ಹರಳಾಗಿ ಸಿಡಿಯುತ್ತೆ. ಆ ಹರಳಾಗಿ ಸಿಡ್ದಿದ್ದ ರಾಗಿಯನ್ನ ಪುಡಿ ಮಾಡಿ ಅದಕ್ಕೆ ಕೊಬ್ಬು ತೆಗೆದ ಸೋಯಾ ಪುಡಿ ಅಂಗಡಿಯಲ್ಲಿ ಸಿಕ್ಕುತ್ತೆ, ಕೊಬ್ಬರಿ ಪುಡಿ, ಸಕ್ಕರೆ ಬೆರೆಸಿದ್ರೆ ಹುರಿಟ್ಟಾಗುತ್ತೆ. ಈ ಹುರಿಟ್ಟನ್ನ ಮಕ್ಕಳಿಗೆ ಹಾಗೆ ತಿನ್ನ ಕೊಡ್ಬೋದು ಸಂಜೆ, ಅಥವಾ ಉಂಡೆ ಮಾಡಿ ಸಹ ಕೊಡಬಹುದು. ಬಹಳ ಒಳ್ಳೆ ಅಭ್ಯಾಸ ಮಕ್ಕಳಿಗೆ ಇದನ್ನ ಕೊಡೋದು, ಯಾಕಂದ್ರೆ ನಮ್ಮಲ್ಲಿ ಇದು ಬಿಟ್ಟು ಹಿಂದೆ ಉರಿಟ್ಟು ಮಾಡಿ ಕೊಡ್ತಾ ಇದ್ರು, ಬರೀ ರಾಗಿಯನ್ನ ಉರಿದು ಬಿಟ್ಟು ಹಿಂದೆ ಉರಿಟ್ಟು ಮಾಡಿ ಕೊಡ್ತಾ ಇದ್ರು, ಈಗ ಅಭ್ಯಾಸ ಬೆಲ್ಲ ತುಪ್ಪ ಹಾಕಿ ಕೊಡ್ತಾ ಇದ್ರು, ಈಗ ಒಂದು ಅಭ್ಯಾಸ ಹೊರಟೆ ಹೋಗಿದೆ, ಅಂಗಡಿಗಳಿಂದ ತಂದು ಕೊಡ್ತಾರೆ. ಆದ್ರೆ ಈ ರೀತಿ ಹರಳು ಮಾಡಿ ಕೊಡೋದ್ರಿಂದ ತುಂಬಾ ರುಚಿಯಾಗಿ ಆಗುತ್ತೆ, ಮಕ್ಕಳಿಗೆ ಚೆನ್ನಾಗೂ ಇರುತ್ತೆ, ಇಷ್ಟನೂ ಪಡ್ತಾರೆ. ಅದೇ ರೀತಿ ರಾಗಿ ಹಿಟ್ಟಿಗೆ, ಮಾಮೂಲು ರಾಗಿ ಹಿಟ್ಟಿಗೆ ಒಂದು 5-10% ಅಂದ್ರೆ 100 ಗ್ರಾಮ್ಗೆ ಒಂದು 2-3 ಚಮಚದಷ್ಟು ಎಣ್ಣೆ ತೆಗೆದ ಸೋಯಾ ಹಿಟ್ಟನ್ನ ಬೆರೆಸ್ಬಿಟ್ಟು ಇಟ್ಕೊಂಡ್ ಬಿಟ್ರೆ ಇದನ್ನ ನಾವು ದಿನನಿತ್ಯ ಮಾಡೋ ರಾಗಿಗೆ ಮುದ್ದೆಗೆ ಉಪಯೋಗಿಸೋದ್ರಿಂದ ಇದರಲ್ಲಿ ಸಸಾರಜನಕದ ಅಂಶ ಉತ್ತಮ ಆಗುತ್ತೆ, ಹೆಚ್ಚಿಸಬಹುದು, ವಿಶೇಷವಾಗಿ ಮಧುಮೇಹ ರೋಗಿಗಳಿಗೆ ಬಹಳ ಒಳ್ಳೇದು, ಹೆಚ್ಚಿಸಬಹುದು, ಮತ್ತೆ ಬಹಳ ಉತ್ಕೃಷ್ಟವಾದ ಸಸಾರಜನಕ ಸಿಕ್ಕುತ್ತೆ ಅಂತ ಹೇಳ್ತೀನಿ ನಾನು. ಅದೇ ರೀತಿ ನಮ್ಮ ದಿನನಿತ್ಯ ಉಪಯೋಗಿಸೋ ಅಕ್ಕಿ ಹಿಟ್ಟು, ಮೈದಾ, ಗೋಧಿ ಹಿಟ್ಟು ಇವಕ್ಕೆಲ್ಲ 30-40% ಬೆರೆಸಿ ಅದ್ರನ್ನ ಚಕ್ಲಿ ಮಾಡಬಹುದು. ಈ ರಾಗಿಯನ್ನ ಬೆರೆಸಿ ಚಕ್ಲಿ, ದೋಸೆ, ಹಪ್ಪಳ, ಬೇಕರಿ ತಿನಿಸುಗಳು, ಬಿಸ್ಕೆಟು, ಕೇಕು, ಮತ್ತೆ ಹೊತ್ತು ಶಾವಿಗೆ, ಇವುಗಳನ್ನ ಇಂಥ ರುಚಿ ರುಚಿಯಾದ ತಿನಿಸುಗಳನ್ನ ಈ ರಾಗಿಯಿಂದ ತಯಾರಿಸಬಹುದು. ಹೌದು, ಗ್ರಾಮೀಣ ಪ್ರದೇಶದಲ್ಲಂತೂ ರಾಗಿ ಶಾವಿಗೆ ಹೆಚ್ಚು ಜನಪ್ರಿಯ. ಇದನ್ನ ಶಾವಿಗೆನ ಮತ್ತೆ ಒಣಗಿಸಿ ಇಟ್ಕೊಂಡ್ ಬಿಟ್ರೆ ವರ್ಷ ಪೂರ್ತಿನೂ ಇಟ್ಕೋಬಹುದು ಈ ರಾಗಿಯನ್ನು. ಇನ್ನು ನಮ್ಮ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಈ ಸಾಮೆಯನ್ನ ಹೆಚ್ಚಾಗಿ ಬೆಳೀತಾರೆ. ಈ ಸಾಮೆಯನ್ನ ನಾವು ಯಾವ ರೀತಿ ಸಂಸ್ಕರಣೆ ಮೌಲ್ಯವರ್ಧನೆ ಮಾಡಬಹುದು ಅಂತ ಹೇಳ್ತೀನಿ. ಸಾಮೆ ನೀವು ಈಗಾಗಲೇ ಹೇಳ್ದಂಗೆ ಉತ್ತರ ಕರ್ನಾಟಕ ಜನ ಸುಮಾರು ಪ್ರತಿನಿತ್ಯನ ಉಪಯೋಗಿಸ್ತಾರೆ ಇದನ್ನ. ಬಹಳ ಪೌಷ್ಟಿಕವಾದ ಒಂದು ಕಿರುಧಾನ್ಯ ಇದು. ಈ ಉತ್ತರ ಕರ್ನಾಟಕದಲ್ಲಿ ಸದ್ಯದಲ್ಲಿ ಯಾವ ತರ ಅಂದ್ರೆ ಅದನ್ನ ಒಟ್ಟನ್ನ ತೆಗೆದು ಸಾಮೆ ಅಕ್ಕಿ ಅಂತ ತಯಾರಿಸ್ಕೊಂಡು ಅನ್ನ ಮಾಡಿ ಉಪಯೋಗಿಸ್ತಾರೆ, ಅದು ತಮಗೂ ತಿಳಿದಿದೆ. ಇದು ಬಹಳ ಸಾಂಪ್ರದಾಯಿಕವಾಗಿ ಬಹಳ ಕಾಲದಿಂದ ರೂಢಿಯಲ್ಲಿದೆ. ಅದಲ್ಲದೆ ಸಾಮೆಯನ್ನ ರಾಗಿಯಂತೆ ಇತರ ಧಾನ್ಯ ಬೇಳೆಕಾಳು ಜೊತೆಗೆ ಬೆರೆಸಿ ಹಿಟ್ಟನ್ನ ಮಾಡಿಕೊಂಡು ರೊಟ್ಟಿ ಗಂಜಿನ ನಾನು ಈಗಾಗಲೇ ಹೇಳ್ದಂಗೆ ತಯಾರಿಸ್ಕೋಬಹುದು. ಈ ಸಾಮೆ ಕಾಳನ್ನು ಸಹ ಉರಿದು ಬಿಟ್ಟು ಹರಳನ್ನ ಮಾಡಬಹುದು. ರಾಗಿಯನ್ನ ಯಾವ ತರ ಮಾಡ್ತೀವೋ ಅದೇ ರೀತಿ ಈ ಸಾಮೆ ಕಾಳಲ್ಲೂ ಹರಳನ್ನ ಉಪಯೋಗಿಸಬಹುದು. ಆಮೇಲೆ ರಾಗಿ ತರ ಸಾಮೆಯನ್ನು ಸಹ ಬೇರೆ ಹಿಟ್ಟುಗಳ ಜೊತೆಗೆ ಬೆರೆಸಿ ಬಹಳ ಸುಲಭವಾಗಿ ಬಹಳ ಚೆನ್ನಾಗಿ ಉಪಯೋಗಿಸ್ಕೋಬಹುದು. ಇನ್ನು ಬರಗನ್ನ ಯಾವ ರೀತಿ ಬಳಸ್ಕೋಬಹುದು ಅಂತ? ಬರಗು ಅತ್ಯಂತ ಪ್ರಾಚೀನವಾದ ಕಿರುಧಾನ್ಯ, ಬೇರೆ ಎಲ್ಲ ಒಂದು ಕಿರುಧಾನ್ಯಕ್ಕೆ ಹೋಲಿಸಿದ್ರೆ ಇದು ಬಹಳ ಪ್ರಾಚೀನವಾದ ಒಂದು ಕಿರುಧಾನ್ಯ. ಇದರಲ್ಲಿ ಸಸಾರಜನಕದ ಅಂಶ ಬಹಳ ಜಾಸ್ತಿ ಇದೆ, ಸುಮಾರು 12.8% ಸಸಾರಜನಕ ಇದರಲ್ಲಿ ಇದೆ. ಇದನ್ನು ಸಹ ಅಕ್ಕಿ ತರ ಬೇಯಿಸಿ ತಿನ್ಬಹುದು, ಇಲ್ಲಾಂದ್ರೆ ಬರಗು ಧಾನ್ಯವನ್ನ ಬಹಳ ಸುಲಭವಾಗಿ ಇಟ್ಟು ಮಾಡಿಸ್ಬೋದು, ಮೊಳಕೆ ಕಟ್ಬೋದು, ಹರಳು ಮಾಡ್ಬೋದು, ಬರಗು ಧಾನ್ಯದಲ್ಲಿ ಅವಲಕ್ಕಿ ಸಹ ಮಾಡ್ಬೋದು, ಶಾವಿಗೆ ಮಾಡ್ಬೋದು. ಈ ತರ ಬೇರೆ ಬೇರೆ ರೀತಿಯ ಒಂದು ಸಂಸ್ಕರಣೆಯನ್ನ ಈ ಬರಗು ಧಾನ್ಯದಿಂದ ಮಾಡಬಹುದು, ಮತ್ತೆ ಹೆಚ್ಚು ಪೌಷ್ಟಿಕವಾಗಿದೆ. ಮತ್ತೆ ಮೊಳಕೆ ಬರೆಸಿ ಅಥವಾ ಅರಳು ಮಾಡಿದ ಬರಗು, ನಾನು ಈಗಾಗಲೇ ಅರಳು ಮಾಡೋ ವಿಧಾನ ನಿಮ್ಗೆ ಹೇಳಿದೆ, ಅದೇ ರೀತಿ ಈ ಬರಗನ್ನು ಸಹ ಅರಳು ಮಾಡಿ ಅಥವಾ ಮೊಳಕೆ ಬರೆಸಿ ಬೇರೆ ಕಾಳುಗಳ ಜೊತೆಗೆ ಬೆರೆಸ್ಬಿಟ್ರೆ ಲಡ್ಡು ಮತ್ತೆ ಪಾಯಸ ಮಾಡಿದಾಗ ಬಹಳ ರುಚಿಯಾಗಿ ಆಗುತ್ತೆ. ಆ ಹಿಟ್ಟಿಂದ ಪಾಯಸ ಸಹ ತಯಾರಿಸ್ಕೋಬಹುದು, ಅಥವಾ ಲಡ್ಡು ಸಹ ಮಾಡಬಹುದು, ಹಾಲು ಸಕ್ಕರೆಯನ್ನ ಬೆರೆಸಿ ಲಡ್ಡು ಸಹ ತಯಾರಿಸಬಹುದು. ಇದೇ ರೀತಿ ಮಿಕ್ಕ ಕಿರುಧಾನ್ಯಗಳಾದ ಆರ್ಕ, ಊದ್ಲು, ನವಣೆ ಇವುಗಳನ್ನು ಸಹ ಇದೇ ರೀತಿ ಸಂಸ್ಕರಣೆ ಎಲ್ಲಾ ಕಿರುಧಾನ್ಯಗಳಿಗೂ ಒಂದೇ ರೀತಿ ಎಲ್ಲಾ ಕಿರುಧಾನ್ಯಗಳನ್ನು ನಾನು ಹೇಳಿದ ರೀತಿಯಲ್ಲಿ ಸಂಸ್ಕರಣೆ ಮಾಡ್ಕೋಬಹುದು. ನವಣೆ ಧಾನ್ಯಕ್ಕೆ ಕಾಳು ಮತ್ತೆ ಮೆಂತ್ಯವನ್ನ ಸೇರಿಸಿ ಒಂದು ಹಿಟ್ಟನ್ನ ತಯಾರಿಸಿದ್ವಿ, ಆ ಹಿಟ್ಟಿಂದ ಉಪ್ಪಿಟ್ಟು, ದೋಸೆ ಮುಂತಾದನ್ನೆಲ್ಲ ಬಹಳ ಸುಲಭವಾಗಿ ತಯಾರಿಸ್ಕೋಬಹುದು. ಈ ಒಂದು ಮಿಶ್ರಣ ಅಂದ್ರೆ ನವಣೆ, ಕಾಳು ಮತ್ತೆ ಮೆಂತ್ಯವನ್ನು ಬೆರೆಸಿದ ಈ ಮಿಶ್ರಣ ರಕ್ತದಲ್ಲಿ ಸಕ್ಕರೆ ಅಂಶನ ನಿಯಂತ್ರಣ ಇಡೋದ್ರಲ್ಲಿ ಬಹಳ ಸಹಕಾರಿಯಾಗಿದೆ ಅಂತ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಇದು ಈ ನವಣೆ ಕಾಳು, ಕಾಳು ಮತ್ತೆ ಮೆಂತ್ಯ ಬೆರೆಸಿದ ಒಂದು ಹಿಟ್ಟಿನಿಂದ ತಯಾರಿಸಿದ್ದು. ಅಂದ್ರೆ ನಾವು ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತ ಗುಣಮಟ್ಟದ ಮೌಲ್ಯವರ್ಧಿತ ಆಹಾರವನ್ನ ಈ ಒಂದು ಕಿರುಧಾನ್ಯಗಳನ್ನು ಬಳಸಿಕೊಂಡು ತಯಾರಿಸ್ಕೋಬಹುದು. ಖಂಡಿತವಾಗಿ ತಯಾರಿಸ್ಕೋಬಹುದು. ಈ ಕಿರುಧಾನ್ಯಗಳ ಬಳಕೆ ಹೆಚ್ಚು ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಲಭವಾಗಿ ಸುಧಾರಿಸುತ್ತೆ ಮತ್ತೆ ಬಹಳ ಕಡಿಮೆ ಖರ್ಚಿನಲ್ಲಿ ಮಾಡಬಹುದು. ನಮ್ಮಲ್ಲಿ ಒಂದು ಏನ್ ಅಭಿಪ್ರಾಯ ಇತ್ತು ಅಂದ್ರೆ ಈ ಕಿರುಧಾನ್ಯಗಳ ಬಳಕೆ ಬರೀ ಬಡವರಿಗೆ ಮಾತ್ರ ಸೀಮಿತ, ಶ್ರಮಜೀವಿಗಳಿಗೆ. ನಮ್ಮಲ್ಲಿ ಹೆಚ್ಚು ದುಡ್ಡಿದಾಗ ಹೆಚ್ಚು ಸೊಫಿಸ್ಟಿಕೇಟೆಡ್ ಅಂತ ಏನ್ ಹೇಳ್ತೀವಿ, ಬಹಳ ಅತ್ಯಾಧುನಿಕವಾದ ಅಕ್ಕಿ ಮತ್ತೆ ಗೋಧಿಯನ್ನ ತಿನ್ಬೇಕು, ನಾಗರಿಕರು ಒಂದು ಭಾವನೆ ಇತ್ತು. ನನಗೇನು ಒಂದು ಸಂತೋಷ, ಆ ಭಾವನೆ ನಿಧಾನವಾಗಿ ಕರಗ್ತಾ ಇದೆ. ಈಗ ಸಾಮಾನ್ಯ ಎಲ್ಲಾ ಸಕ್ಕರೆ ಕಾಯಿಲೆಯವರು ಇವತ್ತು ರಾಗಿಯನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಏನಾಗಿದೆ ಅಂದ್ರೆ ರಾಗಿಯಿಂದ ಅವ್ರಿಗೆ ಹಿಟ್ಟು ಮಾಡಕ್ ಬರದೇ ಇರ್ಬೋದು, ರೊಟ್ಟಿ ಮಾಡಕ್ ಬರದೇ ಇರ್ಬೋದು. ನಗರವಾಸಿಗಳಲ್ಲಿ ಕೆಲವ್ರಿಗೆ ಅದರದೊಂದು ಉಪಯೋಗ ಗೊತ್ತಿಲ್ಲ, ಬಟ್ ಉಪಯೋಗಿಸ್ಬೇಕು ಅಂತ ಆಸೆ ಇದೆ. ಅಂತ ಅವ್ರಿಗೆ ಈ ಸಂಸ್ಕರಣೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಿ, ನಾನು ಈಗಾಗಲೇ ತಿಳಿಸ್ದಂಗೆ ಬೇರೆ ರೀತಿ ಸಂಸ್ಕರಣೆ ಮಾಡಿ ಉಪಯೋಗಿಸ್ಕೊಳ್ಳೋದ್ರಿಂದ ಅದು ಅವ್ರಿಗೆ ಹೆಚ್ಚು ಉಪಯೋಗ ಆಗತ್ತೆ. ಮತ್ತೆ ಈ ಒಂದು ಧಾನ್ಯಗಳನ್ನ ಹೆಚ್ಚು ಹೆಚ್ಚು ಉಪಯೋಗದಷ್ಟು ರೈತರಿಗೆ ಬಹಳ ಒಳ್ಳೇದು, ಅವ್ರಿಗೆ ಮಾರ್ಕೆಟ್ ಸಿಕ್ಕತ್ತೆ, ಬಹಳ ಸುಲಭವಾಗಿ ಬೆಳೆಯೋದಕ್ಕೊಂದು ಉತ್ತೇಜನ ಸಿಕ್ಕುತ್ತೆ. ಈಗೇನಾಗ್ತಾ ಇದೆ, ಇದನ್ನ ಮನೆ ಮಟ್ಟಕ್ಕೆ ಮಾತ್ರ ಬೆಳ್ಕೊಂತಾರೆ. ಹೌದು, ಸಾಮಾನ್ಯವಾಗಿ ಮನೆ ಮಟ್ಟಿಗೆ ಅವರ ಪ್ರದೇಶದಲ್ಲಿ ಅವ್ರು ಉಪಯೋಗಿಸೋ ಹಾಗೆ ಬೆಳ್ಕೋತಾ ಇದಾರೆ. ಆದ್ರೆ ಇವುಗಳ ಉಪಯೋಗ ಹೆಚ್ಚಾದಷ್ಟು ಆರೋಗ್ಯ ಸುಧಾರಿಸದೆ ಅಲ್ಲದೆ ನಮ್ಮ ರೈತ ಬಾಂಧವರ ಒಂದು ಹಿತದೃಷ್ಟಿಯಿಂದ ಬಹಳ ಉತ್ತಮ ಆಗುತ್ತೆ ಅನ್ನೋ ನನ್ನ ಭಾವನೆ. ಅವ್ರಿಗೂ ಒಂದು ಹಣಕಾಸು, ಒಂದು ಮಾರ್ಕೆಟ್ ಚೆನ್ನಾಗಿ ಸಿಕ್ಕಿದಾಗ ಅವ್ರಿಗೆ ಬೆಳೆಯೋ ಪ್ರೋತ್ಸಾಹ ಸಿಕ್ಕುತ್ತೆ, ಮತ್ತೆ ಬೆಳಿಲಿಕ್ಕೆ ಹೆಚ್ಚು ತೊಂದರೆ ಏನಿಲ್ಲ. ಇದನ್ನ ನಾವು ಆಹಾರ ಭದ್ರತೆಯನ್ನ ಸಾಧಿಸಬೇಕಾದ್ರೆ ಬರೀ ಭತ್ತ ಗೋಧಿ ಮತ್ತೆ ಮುಸ್ಕಿನ ಜೋಳಕ್ಕೆ ಹೋಗ್ದಲೆ ಈ ರೀತಿ ಎಲ್ಲ ಕಿರುಧಾನ್ಯಗಳನ್ನ, ಸಾಂಪ್ರದಾಯಿಕ ಬೆಳೆಗಳನ್ನ ನಾವು ಬೆಳೆಸ್ಕೊಳ್ಳೋಣ. ಚೆನ್ನಾಗಿ ಹೇಳಿದ್ರಿ, ಖಂಡಿತ. ಇದರಿಂದ ಮಾತ್ರ ನಾವು ಆಹಾರ ಭದ್ರತೆಯನ್ನು ಸಾಧಿಸಬೇಕು. ಖಂಡಿತವಾಗ್ಲು ನೀವು ಬಹಳ ಚೆನ್ನಾಗಿ ಹೇಳಿದ್ರಿ, ಆಹಾರ ಭದ್ರತೆ ಸಾಧಿಸಬೇಕು ಅಂದಾಗ ಖಂಡಿತವಾಗಿ ಈ ಕಿರುಧಾನ್ಯಗಳ ಬಳಕೆ ಹೆಚ್ಚಾಗಬೇಕು. ಇದು ಬಹಳಷ್ಟು ಈಗ ನಡೀತಾ ಇದೆ, ಕಿರುಧಾನ್ಯಗಳ ಬಳಕೆಯನ್ನ ಹೆಚ್ಚು ಮಾಡಬೇಕು ಅಂತ, ಜನಪ್ರಿಯ ಮಾಡಬೇಕು. ತುಂಬಾ ಪ್ರಯತ್ನಗಳು ನಡೀತಾ ಇದೆ, ತುಂಬಾ ಸಂಶೋಧನೆಗಳು ಸಹ ನಡೀತಾ ಇದೆ. ಮತ್ತೆ ಇದರ ಸಂರಕ್ಷಣೆ ಬಹಳ ಸುಲಭ, ಮನೆ ಮಟ್ಟದಲ್ಲೇ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ಒಂದು ಕೈಗಾರಿಕೆ ಆಗ್ಲಿ, ಇಂಡಸ್ಟ್ರಿ ಆಗ್ಲಿ, ಯಾವ್ದು ಬೇಕಾಗುದಿಲ್ಲ. ಮನೆ ಮಟ್ಟದಲ್ಲೇ ಈಗಾಗಲೇ ನಾ ತಿಳಿಸ್ದಂಗೆ ಸಂರಕ್ಷಣೆಯನ್ನ ಮತ್ತೆ ಸಂಸ್ಕರಣೆಯನ್ನು ಮಾಡ್ಕೊಂಡು ಸುಲಭವಾಗಿ ಮಾಡಿಕೊಂಡು ಉಪಯೋಗಿಸ್ಕೋಬಹುದು. ಆದ್ರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಮತ್ತೆ ರೈತ ಬಾಂಧವರಿಗೆ ಈ ಒಂದು ಕಿರುಧಾನ್ಯಗಳಲ್ಲಿರುವಂತಹ ಪೌಷ್ಟಿಕಾಂಶಗಳು ಮತ್ತೆ ಇವುಗಳನ್ನ ಯಾವ್ಯಾವ ರೀತಿ ಬೇರೆ ಬೇರೆ ಪದಾರ್ಥಗಳನ್ನ ತಯಾರಿಸ್ಕೊಳ್ಳೋದಕ್ಕೆ ಬಳಸ್ಕೋಬಹುದು ಅದನ್ನ ತಿಳಿಸೋಣ ಅಂತಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದೆ, ಒಳ್ಳೆಯ ಮಾಹಿತಿ ಮಾಡಿಕೊಟ್ಟಿರ್ತಾವು, ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಿರುಧಾನ್ಯಗಳ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ಜಮುನಾ ಕೆವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ರೈತ ಬಾಂಧವರೇ, ಇಂದಿನ ಕೃಷಿ ಮಾಹಿತಿಯಲ್ಲಿ ಕೇಳಿ ನೆಲ್ಲಿಕಾಯಿಯ ಪ್ರಾಮುಖ್ಯತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ದೊರೆಯಪ್ಪಗೌಡ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ರೈತ ಮಹಿಳೆಯರೇ, ಇವತ್ತು ನೆಲ್ಲಿಕಾಯಿ ಕೃಷಿ ಜನಪ್ರಿಯವಾಗ್ತಾ ಇದೆ, ಸಾಕಷ್ಟು ಜನ ರೈತರು ಇದನ್ನು ಬೇಸಾಯ ಮಾಡ್ತಾ ಇದ್ದಾರೆ. ಈ ನೆಲ್ಲಿಕಾಯಿಯಲ್ಲಿ ಔಷಧೀಯ ಗುಣಗಳಿದ್ದಾವೆ, ಜೊತೆಗೆ ಇದು ಸಂಸ್ಕರಣೆಗೆ ಬಹಳ ಯೋಗ್ಯವಾದಂಥ ಒಂದು ಉತ್ಪನ್ನ ಅಂತ ಕೂಡ ನಾವು ಹೇಳ್ಬೋದು. ಇವತ್ತು ನಾವು ಈ ನೆಲ್ಲಿಕಾಯಿಯಿಂದ ಪಾನೀಯವನ್ನು ತಯಾರು ಮಾಡೋದ್ರ ಬಗ್ಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ದೊರೆಯಪ್ಪಗೌಡ ಅವರಿಂದ ಈ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ದೊರೆಯಪ್ಪಗೌಡ ಅವರೇ. ನಮಸ್ಕಾರ ಜಗದೀಶ್ ಅವ್ರಿಗೆ. ಪ್ರಾರಂಭದಲ್ಲಿ ಈ ಹಣ್ಣಿನ ಪಾನೀಯಗಳ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗಿಯೂ. ಸಾಮಾನ್ಯವಾಗಿ ನಾವು ಪಾಯರಿಕೆಯನ್ನು ನಿವಾರಿಸ್ಕೊಳ್ಳಿಕ್ಕಾಗಿ ಕುಡಿತೀವಿ, ಅದರ ಜೊತೆಗೆ ಈ ಹಣ್ಣಿನ ಪಾನೀಯಗಳು ವಿಟಮಿನ್ ಜಾಸ್ತಿ ಪ್ರಮಾಣದಲ್ಲಿ ಹೊಂದಿರುತ್ತವೆ, ಅದರ ಜೊತೆಗೆ ಖನಿಜಾಂಶ ಮತ್ತು ನೀರಿನಲ್ಲಿ ಕರಗುವಂಥ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಉತ್ತಮವಾದ ಪಾನೀಯವಾಗಿರುತ್ತದೆ. ನಾರಿನಾಂಶ ಕೂಡ ಇರುತ್ತೆ. ಹೌದು ಹೌದು, ನಾರಿನಾಂಶನೂ ಇದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೆಲ್ಲಿಕಾಯಿ ಬಗ್ಗೆ ಸಾಕಷ್ಟು ಕೇಳ್ತಾ ಇದ್ದೀವಿ, ಈ ಒಂದು ನೆಲ್ಲಿಕಾಯಿಯ ವಿಶೇಷತೆಗಳು ಏನೇನು ಅಂತ ಸ್ವಲ್ಪ ಹೇಳ್ತೀರಾ? ಈ ನೆಲ್ಲಿಕಾಯಿ ಅಥವಾ ಬೆಟ್ ನೆಲ್ಲಿಕಾಯಿ ಅಂತ ನಾವು ಏನು ಹೇಳ್ತೀವಿ, ಅದು ಒಂದು ಚಿಕ್ಕ ಗಾತ್ರದ ಹಣ್ಣಾಗಿಬಿಟ್ಟು ಅದರಲ್ಲಿ ನಿಂಬೆ ಜಾತಿಗೆ ಸೇರಿದ ಲೆಮನ್ ಅಂತ ಏನು ಹೇಳ್ತೀವಿ ಆ ಥರದ ಒಂದು ಸುವಾಸನೆ ಇರುತ್ತೆ. ಅದರಲ್ಲೂ ಅಧಿಕ ಪ್ರಮಾಣದ ವಿಟಮಿನ್ ಸಿಯನ್ನು ಹೊಂದಿರುತ್ತೆ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಒಂದು ವಿಟಮಿನ್. ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಕಿತ್ತಳೆ ಹಣ್ಣು ಅಥವಾ ಮೂಸಂಬಿ ಹಣ್ಣುಗಳನ್ನು ನಾವು ತಿಂತೀವಿ. ಈ ಒಂದು ನೆಲ್ಲಿಕಾಯಿಯಲ್ಲಿ ಕಿತ್ತಳೆ ಹಣ್ಣಿನಿಂದ 2-3 ಪಟ್ಟಿನಷ್ಟು ವಿಟಮಿನ್ ಸಿ ಇದೆ, ಅದರ ಜೊತೆಗೆ ಸ್ವಲ್ಪ ಪ್ರಮಾಣದ ಪ್ರೋಟೀನ್ ಇರುತ್ತೆ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇದೆ, ಅದಲ್ಲದೆ ಖನಿಜಗಳಾದಂಥ ಕಬ್ಬಿಣ, ಕ್ಯಾಲ್ಸಿಯಂ, ರಂಜಕ ಇವೆಲ್ಲ ಇದೆ. ಅದರ ಜೊತೆಗೆ ನಾವು ಈಚಿನ ದಿನಗಳಲ್ಲಿ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಸೊ ಇದು ಸಹ ಹೆಚ್ಚಾಗಿ ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಈ ನೆಲ್ಲಿಕಾಯಿಯನ್ನು ಹೆಚ್ಚಾಗಿ ಆಯುರ್ವೇದ ಯುನಾನಿ ವೈದ್ಯ ಪದ್ಧತಿಗಳಲ್ಲಿ ಉಪಯೋಗಿಸ್ತಾರೆ. ಈ ಒಂದು ನೆಲ್ಲಿಕಾಯಿ ಡಯೋರಿಯಾ ಮತ್ತು ಡಿಸೆಂಟ್ರಿ ಸಮಸ್ಯೆಗೆ ತುಂಬ ಒಳ್ಳೆಯದು, ಅಂದರೆ ಅದು ಜೀರ್ಣಕ್ರಿಯೆಗೆ ತುಂಬ ಸಹಾಯಕವಾಗಿರುತ್ತೆ. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಲ್ಲಿ ಡಯಾಬಿಟಿಸ್ ತೊಂದರೆಯನ್ನು ಕಾಣ್ತಾ ಇದ್ದೀವಿ. ಈ ಒಂದು ನೆಲ್ಲಿಕಾಯಿ ರಸವನ್ನು ಅಥವಾ ನೆಲ್ಲಿಕಾಯಿಯನ್ನು ನಾವು ನಿತ್ಯ ಉಪಯೋಗಿಸೋದ್ರಿಂದ ಅದು ಡಯಾಬಿಟಿಸ್ ತೊಂದರೆ ಇದ್ದವರಿಗೆ ಇನ್ಸುಲಿನ್ ಉತ್ಪಾದಿಸುವಂಥ ಜೀವಕೋಶಗಳನ್ನು ಉದ್ದೀಪನಗೊಳಿಸಿ ಇನ್ಸುಲಿನ್ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದಲ್ಲದೆ ಅದು ಹೃದಯದ ಮಾಂಸಖಂಡಗಳ ಸದೃಢತೆಗೆ, ಜ್ವರ ಮಂಡಿ ನೋವು ಊತಗಳ ಸಮನಕ್ಕೆ, ಕ್ಯಾನ್ಸರ್ ಲಿವರ್ ಮೂತ್ರಕೋಶಗಳ ಸಮಸ್ಯೆಗೆ, ಇದಲ್ಲದೆ ಇದು ಸೂಕ್ಷ್ಮ ಜೀವಿಗಳ ವಿರೋಧಿ ಗುಣವನ್ನು ಸಹ ಹೊಂದಿರೋದ್ರಿಂದ ರೋಗಾಭಿವೃದ್ಧಿಯನ್ನು ದೇಹದಲ್ಲಿ ತಡೆಗಟ್ಟಲಿಕ್ಕೆ ಸಹಾಯಕವಾಗಿರುತ್ತೆ. ಇದಲ್ಲದೆ ಈಚಿನ ದಿನಗಳಲ್ಲಿ ಹೆಚ್ಚಾಗಿ ಶಾಂಪು ಮತ್ತು ತಲೆಗೆ ಉಪಯೋಗಿಸುವಂಥ ಟಾನಿಕ್ಗಳಲ್ಲಿ ಈ ನೆಲ್ಲಿಕಾಯಿಯನ್ನು ಉಪಯೋಗಿಸಲಾಗ್ತಾ ಇದೆ. ಇನ್ನು ನಮ್ಮ ರೈತ ಬಾಂಧವರು ನೆಲ್ಲಿಕಾಯಿಯ ಉತ್ಪಾದನೆ ಹೆಚ್ಚಾದಾಗ ಹೇಗೆ ಇದನ್ನು ಸಂರಕ್ಷಣೆ ಮಾಡ್ಕೋಬೋದು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿ. ಸಾಮಾನ್ಯವಾಗಿ ಯಾವುದೇ ಒಂದು ಹಣ್ಣು ತರಕಾರಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆಯಾದಾಗ ಅಧಿಕ ಪ್ರಮಾಣದ ವಸ್ತು ಮಾರುಕಟ್ಟೆಗೆ ಬಂದು ಅದು ಬೆಳೆ ಕಡಿಮೆಯಾಗಿ ರೈತರಿಗೆ ತುಂಬ ಸಾರಿ ನಷ್ಟ ಆಗುತ್ತೆ. ಸೊ ಇದನ್ನು ತಡೆಗಟ್ಟಬೇಕು ಅಂದರೆ ಅವರು ಈ ಒಂದು ವಸ್ತುಗಳನ್ನು ಸಂಸ್ಕರಣೆ ಮಾಡಿ ಸೂಕ್ತವಾದ ಮೌಲ್ಯವಾದ ಪದಾರ್ಥಗಳು, ಜ್ಯೂಸ್ ಆಗಿರ್ಬೋದು, ಒಣಗಿಸಿದ್ದಾಗಿರ್ಬೋದು, ಜಾಮ್ ಆಗಿರ್ಬೋದು, ಜೆಲ್ಲಿ, ಈ ಥರ ಒಂದು ಪದಾರ್ಥಗಳನ್ನ ಮಾಡಿದರೆ ಸುಮಾರು 6 ತಿಂಗಳಿಂದ 12 ತಿಂಗಳವರೆಗೆ ಸಂಗ್ರಹಣೆ ಮಾಡಿಬಿಟ್ಟು ಅದು ಯಾವಾಗ ಅವಶ್ಯಕತೆ ಇರುತ್ತೆ ಆವಾಗ ಮಾತ್ರ ಮಾರುಕಟ್ಟೆಗೆ ಬಿಡೋದ್ರಿಂದ ರೈತರು ಒಳ್ಳೆಯ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಈ ನೆಲ್ಲಿಕಾಯನ್ನು ಬಳಸ್ಕೊಂಡು ಯಾವ್ಯಾವ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸ್ಕೋಬೋದು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿ. ನೋಡಿ, ಈಗ ನೆಲ್ಲಿಕಾಯಿಂದ ಸಾಂದ್ರೀಕೃತ ಪಾನೀಯ ಮಾಡಬಹುದು, ಅದಲ್ಲದೆ ಸಿದ್ಧರೂಪದ ಪಾನೀಯವನ್ನು ಸಹ ತಯಾರಿಸ್ಕೊಳ್ಬೋದು. ಅಲ್ಲದೆ ಈ ನೆಲ್ಲಿಕಾಯಿಯನ್ನು ಒಣಗಿಸಿಬಿಟ್ಟು ಚೂರುಗಳಾಗಿ ಅಥವಾ ಅದನ್ನು ಪುಡಿಯನ್ನು ಮಾಡಿಬಿಟ್ಟು ಉಪಯೋಗಿಸಿ ಸಂಗ್ರಹಣೆ ಮಾಡ್ಕೋಬೋದು. ಅಂದರೆ ಮುಖ್ಯವಾಗಿ ಇವುಗಳಲ್ಲಿ ಜಾಸ್ತಿ ಬಂಡವಾಳ ಇಲ್ಲದಲೇ ಸರಳವಾಗಿ ಯಾವ್ಯಾವ ಒಂದು ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸ್ಕೋಬೋದು ಅಂತೀರ? ನೋಡಿ, ಈಗ ರೈತರು ಅಥವಾ ರೈತ ಸಂಘಗಳು ಅಥವಾ ಸ್ವಸಹಾಯಕ ಗುಂಪುಗಳು ಒಟ್ಟಾಗಿ ಸೇರಿಕೊಂಡ್ಬಿಟ್ಟು ಈ ಒಂದು ಸಾಂದ್ರೀಕೃತ ಪಾನೀಯ ನೆಲ್ಲಿಕಾಯಿಯಿಂದ ಮಾಡೋದ್ರಿಂದ ಹೆಚ್ಚು ಲಾಭವನ್ನು ಪಡಿಬೋದು. ಅದಲ್ಲದೆ ಈ ಒಂದು ಪಾನೀಯವನ್ನು ತಯಾರು ಮಾಡಲಿಕ್ಕೆ ಹೆಚ್ಚಿನ ಒಂದು ಬಂಡವಾಳವನ್ನು ಹೂಡುವ ಅವಶ್ಯಕತೆ ಇರಲ್ಲ. ಚಿಕ್ಕ ಪ್ರಮಾಣದಲ್ಲಿ ಮನೆಯಲ್ಲೇ ಸಹ ಈ ಒಂದು ಉದ್ದಿಮೆಯನ್ನು ಸ್ಥಾಪನೆ ಮಾಡೋದಕ್ಕೆ ನೆಲ್ಲಿಕಾಯಿಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಪದಾರ್ಥ ಮಾಡಿ ಮಾರೋದ್ರಿಂದ ಸೂಕ್ತವಾದ ಲಾಭವನ್ನು ಪಡೆಯಬಹುದು ಅಂತ ಹೇಳ್ತೀನಿ. ಅಂದರೆ ಮುಖ್ಯವಾಗಿ ಈಗ ಈ ಸಾಂದ್ರೀಕೃತ ನೆಲ್ಲಿಕಾಯಿ ಪಾನೀಯ ಅಂತ ತಾವು ಹೇಳಿದ್ರಿ, ಇದರ ಒಂದು ತಯಾರಿಕಾ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹೌದು. ಈಗ ನೋಡಿ, ನಾವು ನೆಲ್ಲಿಕಾಯಿಯನ್ನು ಮರದಲ್ಲಿ ಪೂರ್ತಿ ಬಲಿತ ನಂತರ ಕಟಾವು ಮಾಡಬೇಕು. ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಒಂದೊಂದನ್ನು ನಾವು ನೋಡಿಬಿಟ್ಟು ಚೆನ್ನಾಗಿರೋ ಅಂಥ ಹಣ್ಣುಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಈ ಆಯ್ಕೆ ಮಾಡಿಕೊಂಡ ಹಣ್ಣುಗಳನ್ನ ಮೊದಲನೇದಾಗಿ ನೀರಿನಲ್ಲಿ ತೊಳೆಯಬೇಕು. ಯಾಕೆಂದರೆ ಆ ಹಣ್ಣಿನಲ್ಲಿ ಧೂಳಿರ್ಬೋದು ಅಥವಾ ಕ್ರಿಮಿಕೀಟಗಳು ಇರ್ಬೋದು ಅಥವಾ ಔಷಧಿ ಅಂಶ ಇರ್ಬೋದು. ಹಾಗಾಗಿ ಮೊದಲನೇದಾಗಿ ಅದನ್ನು ನೀರಿನಲ್ಲಿ ತೊಳೆದುಬಿಟ್ಟು ಶುದ್ಧ ಮಾಡಿಕೊಳ್ಬೇಕು. ಆಮೇಲೆ ನೆಲ್ಲಿಕಾಯಿ ಬೀಜ ಮತ್ತು ಇದನ್ನು ಬೇರ್ಪಡಿಸೋದು ಸ್ವಲ್ಪ ಕಷ್ಟದ ಕೆಲಸ. ಹಾಗಾಗಿ ಏನು ಮಾಡಬೇಕು ಅಂದರೆ, ಒಂದು ಸ್ಟೀಲ್ ಪಾತ್ರೆಯಲ್ಲಿ ನೀರನ್ನು ತೊಗೊಂಡ್ಬಿಟ್ಟು ಆ ನೀರು ಕುದಿಲಿಕ್ಕೆ ಪ್ರಾರಂಭವಾದಾಗ ಈ ನೆಲ್ಲಿಕಾಯಿಗಳನ್ನು ಸುಮಾರು 5 ನಿಮಿಷಗಳ ಕಾಲ ಹಾಕಿ ಬೇಯಿಸಬೇಕು. 5 ನಿಮಿಷ ಅಥವಾ ನಾವು ಕೈಯಲ್ಲಿ ಈ ಹಣ್ಣನ್ನು ಹಿಸುಕಿದಾಗ ಅದು ಸುಲಭವಾಗಿ ಬೀಜದಿಂದ ಬೇರ್ಪಡಿ ಬರಬೇಕು. ಆ ಒಂದು ಹಂತದವರೆಗೆ ನಾವು ಕಾಯಿಸಬೇಕಾಗತ್ತೆ. ಆನಂತರ ಅದನ್ನು ಹೊರಗೆ ತೆಗೆದುಬಿಟ್ಟು ನೀರಿನಲ್ಲಿ ತೊಳೆದುಬಿಟ್ಟು ಆ ಕಾಯಿಗಳನ್ನ ಕೈಯಲ್ಲಿ ಹಿಸುಕೋದ್ರಿಂದ ತೋಳೆ ಅಂತ ಏನು ಹೇಳ್ತೀವಿ ಅದು ಬೀಜದಿಂದ ಬೇರ್ಪಡುತ್ತೆ. ಆ ತೋಳೆಗಳನ್ನು ತೆಗೆದುಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಬೇಕಾಗತ್ತೆ. ರುಬ್ಕೊಳ್ಬೇಕಾದ್ರೆ ಸುಮಾರು 8% ಪ್ರಮಾಣದ ನೀರನ್ನು ಸೇರಿಸಿ ರುಬ್ಬಿಕೊಳ್ಳೋದ್ರಿಂದ ರಸವನ್ನು ತೆಗೆಯಲು ಸುಲಭವಾಗುತ್ತದೆ. ನಮಗೆ ಈ ರೀತಿ ರುಬ್ಬಿಕೊಂಡ ಗಟ್ಟಿಯಾದ ತಿರುಳನ್ನು ಒಂದು ಸ್ಟೀಲ್ ಜರಡಿಯಲ್ಲಿ ಸೋಸ್ಕೊಳ್ಬೇಕು. ಆನಂತರ ಸೋಸಿ ಬಂದ ತಿರುಳನ್ನು ಎಷ್ಟು ಪ್ರಮಾಣದಲ್ಲಿದೆ ಅಂದ್ಬಿಟ್ಟು ಅದನ್ನು ತೂಕ ಮಾಡಿಕೊಳ್ಬೇಕು ಅಥವಾ ನಾವು ಮೆಷರ್ ಮಾಡ್ಬೋದು. ಈ ಎಷ್ಟು ಒಂದು ಪ್ರಮಾಣದ ನೆಲ್ಲಿಕಾಯಿಯ ಜ್ಯೂಸು ಅಥವಾ ರಸ ಬಂದಿದೆ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಸಕ್ಕರೆ ಪಾಕವನ್ನು ತಯಾರು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಅನುಗುಣವಾಗಿ ನಾವು ಸಕ್ಕರೆ ಪಾಕವನ್ನು ತಯಾರು ಮಾಡಿಕೊಂಡು ಬಂದಿದೆ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಅನುಗುಣವಾಗಿ ನಾವು ಸಕ್ಕರೆ ಪಾಕವನ್ನು ತಯಾರಿಸ್ಕೊಳ್ಬೇಕಾಗತ್ತೆ. ಅಂದರೆ ಸಕ್ಕರೆ ಪಾಕವನ್ನು ಯಾವ ವಿಧಾನ ಅನುಸರಿಸಿ ನಾವು ತಯಾರು ಮಾಡ್ಕೋಬೋದು ಅಂತೀರ? ಈ ಸಕ್ಕರೆ ಪಾಕವನ್ನು ತಯಾರು ಮಾಡ್ಕೊಳ್ಳೋದು ಅಂದರೆ, ಈಗ ನಮಗೆ 1 ಕೆಜಿಯಷ್ಟು ಹಣ್ಣಿನ ರಸ ಬಂದಿದೆ ಅಂದರೆ ಅದಕ್ಕೆ ಬೇಕಾದಷ್ಟು ಸಕ್ಕರೆ ಪಾಕವನ್ನು ಹೇಗೆ ಮಾಡೋದು ಅಂತ ನಾನೀಗ ತಿಳಿಸ್ತೀನಿ. ಒಂದು ಸ್ಟೀಲ್ ಪಾತ್ರೆಯಲ್ಲಿ 2.5 ಕೆಜಿಯಷ್ಟು ಸಕ್ಕರೆ ತಗೊಳ್ಬೇಕು. ಅದಕ್ಕೆ 1.75 ಕೆಜಿಯಷ್ಟು ನೀರನ್ನು ಹಾಕಬೇಕು. ಅದೆರಡನ್ನು ಸಕ್ಕರೆ ನೀರಿನಲ್ಲಿ ಪೂರ್ತಿಯಾಗಿ ಕರಗುವವರೆಗೆ ಚೆನ್ನಾಗಿ ಕುದಿಸಬೇಕು. ಸಕ್ಕರೆ ನೀರಿನಲ್ಲಿ ಪೂರ್ತಿ ಕರಗಿದ ಹಂತದಲ್ಲಿ ನಿಂಬುಪ್ಪು ಅಥವಾ ಸಿಟ್ರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಅದು ಸುಮಾರು ಒಂದು 14-16 grams, ಅದು ಒಂದು ಸ್ಟೀಲ್ ಲೋಟದಲ್ಲಿ ತೊಗೊಂಡ್ಬಿಟ್ಟು ಅದಕ್ಕೆ ಕುಡಿಯ ನೀರನ್ನು ಹಾಕಿಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ಕರಗಿದ ನಿಂಬುಪ್ಪುವನ್ನು ತಯಾರು ಮಾಡ್ತಿರುವ ಸಕ್ಕರೆ ಪಾಕದಲ್ಲಿ ಹಾಕಿ ಚೆನ್ನಾಗಿ ಬರೆಸಬೇಕಾಗತ್ತೆ. ಆನಂತರ ಈ ಕುದಿಸುವ ಕ್ರಿಯೆಯನ್ನು ಸುಮಾರು 3-5 ನಿಮಿಷ ಮುಂದುವರಿಸಬೇಕಾಗುತ್ತೆ. ಮುಂದುವರಿಸಿದ ನಂತರ ಈ ಸಕ್ಕರೆ ಪಾಕವನ್ನು ಬೆಂಕಿಯಿಂದ ಹೊರತೆಗೆದು ಸೋಸ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಆರಲು ಬಿಡಬೇಕು. ಪೂರ್ತಿಯಾಗಿ ಆರಿದ ಸಕ್ಕರೆ ಪಾಕವನ್ನು ನಾವು ಮೊದಲೇ ಸಿದ್ಧಪಡಿಸಿ ಇಟ್ಟುಕೊಂಡಂಥ ನೆಲ್ಲಿಕಾಯಿನ ರಸಕ್ಕೆ ನಿಧಾನವಾಗಿ ಸೇರಿಸಬೇಕು. ಒಂದು ಪಾತ್ರೆಯಲ್ಲಿ ನೆಲ್ಲಿಕಾಯಿಯ ರಸ ಇರುತ್ತೆ, ಇನ್ನೊಂದು ಪಾತ್ರೆಯಲ್ಲಿ ತಣ್ಣಗಾಗಿರೋಂಥ ಸಕ್ಕರೆ ಪಾಕವನ್ನು ತೆಗೆದುಕೊಂಡು ನಿಧಾನವಾಗಿ ಸೇರಿಸುತ್ತಾ ಚೆನ್ನಾಗಿ ಅಥವಾ ಮಿಶ್ರ ಮಾಡಿದ ನಂತರ ಒಟ್ಟು ಎಷ್ಟು ಈ ನೆಲ್ಲಿಕಾಯಿಯ ಪಾನೀಯ ಸಿದ್ಧವಾಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸುವಾಸನೆ ಬರಲಿಕ್ಕಾಗಿ ಏಲಕ್ಕಿ ಪುಡಿಯನ್ನು ಸೇರಿಸ್ತೀವಿ. ಅಂದರೆ 1 kg ಸಿದ್ಧವಾದ ಪದಾರ್ಥಕ್ಕೆ ಸುಮಾರು 0.1 grams ಪ್ರಮಾಣದ ಏಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಪೂರ್ತಿ ಮಿಶ್ರ ಮಾಡಬೇಕು. ಆನಂತರ ಹಣ್ಣಿನ ರಸ ಹೆಚ್ಚು ಕಾಲ ಕೆಡದಂತೆ ಇಡಬೇಕು ಅಂದರೆ ಅದಕ್ಕೆ ಒಂದು ರಾಸಾಯನಿಕ ಸಂರಕ್ಷಕ ಬರುತ್ತೆ, ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಅಂತ ಹೇಳ್ತೀವಿ. ಇದನ್ನು ಸುಮಾರು 1 kg ಸಿದ್ಧಪಡಿಸಿದ ಹಣ್ಣಿನ ಪಾನೀಯಕ್ಕೆ 0.4 grams ಲೆಕ್ಕದಲ್ಲಿ, ಇದನ್ನು ಸಹ ನಾವು ಪುಡಿಯನ್ನು ನೇರವಾಗಿ ಹಣ್ಣಿನ ರಸಕ್ಕೆ ಸೇರಿಸಬಾರದು, ಒಂದು ಲೋಟದಲ್ಲಿ ತೆಗೆದುಕೊಂಡು ಅದಕ್ಕೆ ಕುಡಿಯ ನೀರನ್ನು ಹಾಕಿ ಕರಗಿಸಿಕೊಂಡು ಕರಗಿದ ನಂತರ ಈ ಒಂದು ರಾಸಾಯನಿಕ ಸಂರಕ್ಷಕವನ್ನು ಹಣ್ಣಿನ ಪಾನೀಯದಲ್ಲಿ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿಸ್ಬೇಕು. ಅಂದರೆ ಈ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟನ್ನು ಬೆರೆಸೋದ್ರಿಂದ ಆರೋಗ್ಯದ ಮೇಲೆ ಏನು ತೊಂದರೆ ಆಗಲ್ಲ? ಆರೋಗ್ಯಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸಿದರೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಈ ರಾಸಾಯನಿಕ ಸಂರಕ್ಷಕಗಳನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಎಂದುಬಿಟ್ಟು ಅದಕ್ಕೆ ಒಂದು ಲಿಮಿಟ್ ಮಾಡಿರ್ತಾರೆ. ಸೊ ಅದಕ್ಕಿಂತ ಕಡಿಮೆಯಲ್ಲಿ ಉಪಯೋಗಿಸಿದರೆ ತೊಂದರೆ ಇಲ್ಲ, ಅದಕ್ಕಿಂತ ಯಾವಾಗಲೂ ಹೆಚ್ಚು ಉಪಯೋಗಿಸಬಾರದು. ಈ ರೀತಿ ಒಂದು ತಯಾರಾದ ಹಣ್ಣಿನ ಪಾನೀಯವನ್ನು ಶುದ್ಧೀಕರಿಸಿದ ಬಾಟಲಿಗಳಲ್ಲಿ ತುಂಬಿಸಬೇಕಾಗುತ್ತೆ. ಹೀಗೆ ತುಂಬಿಸುವಾಗ ಬಾಟ್ಲಿಯಲ್ಲಿ ಮೇಲ್ಭಾಗದಲ್ಲಿ 1/4 inch ಅಥವಾ 1/4 inch ಜಾಗವನ್ನು ಬಿಟ್ಟುಬಿಟ್ಟು ತುಂಬಿಸಬೇಕಾಗುತ್ತೆ. ಈ ರೀತಿ ತುಂಬಿಸಿದ ನಂತರ ಅದಕ್ಕೆ ಮುಚ್ಚಳವನ್ನು ಹಾಕಿಬಿಟ್ಟು ಸಂಗ್ರಹಣೆ ಮಾಡಬೇಕಾಗುತ್ತೆ. ಈ ಒಂದು ನೆಲ್ಲಿಕಾಯಿ ಪಾನೀಯವನ್ನು ಎಷ್ಟು ಕಾಲದವರೆಗೆ ಕೆಡದಂತೆ ಸಂಗ್ರಹಣೆ ಮಾಡ್ಬೋದು ಅಂತೀರಿ? ಸಾಮಾನ್ಯ ವಾತಾವರಣದಲ್ಲಿ ಅಂದರೆ ರೂಮ್ನಲ್ಲಿ ಅಥವಾ ಮನೆಯಲ್ಲಿ ಇಟ್ಟರೆ ಸುಮಾರು 6 ತಿಂಗಳ ಕಾಲ ಅದು ಕೆಡೋದಿಲ್ಲ. ಅದನ್ನೇ ನಾವು 6 ತಿಂಗಳಿಗಿಂತ ಇನ್ನೂ ಹೆಚ್ಚು ಕಾಲ ಶೇಖರಣೆ ಮಾಡ್ಕೊಳ್ಬೇಕು ಅಂದರೆ ತಂಪು ವಾತಾವರಣ ಅಂದರೆ ಫ್ರಿಜ್ಜಲ್ಲಾಗಲಿ ಕೋಲ್ಡ್ ಸ್ಟೋರೇಜಲ್ಲಾಗಿ ಇಟ್ಟರೆ ಸುಮಾರು 9-12 ತಿಂಗಳವರೆಗೂ ಸಹ ಇದು ಕೆಡೋದಿಲ್ಲ. ಈ ರೀತಿ ಒಂದು ತಯಾರು ಮಾಡಿ ಇಟ್ಟುಕೊಂಡಂಥ ಪಾನೀಯವನ್ನು ಉಪಯೋಗಿಸೋದು ಹೇಗೆ ಅನ್ನೋದು ಮುಂದಿನ ಪ್ರಶ್ನೆ. ಯಾಕೆಂದರೆ ಅದು ಬಹಳ ಸಾಂದ್ರೀಕೃತವಾಗಿರುತ್ತೆ. ಹೌದು ಹೌದು, ಹಾಗಾಗಿಬಿಟ್ಟು ಉಪಯೋಗಿಸಬೇಕಾದ ಸಂದರ್ಭದಲ್ಲಿ ಪ್ರತಿ 1 cup ಹಣ್ಣಿನ ರಸಕ್ಕೆ 3 cup ಕುಡಿಯುವ ನೀರನ್ನು ಬೆರೆಸಿ ಚೆನ್ನಾಗಿ ಮಿಶ್ರ ಮಾಡಿ ಉಪಯೋಗಿಸಬೇಕಾಗತ್ತೆ. ಒಳ್ಳೆಯದು ಡಾಕ್ಟರ್ ದೊರೆಯಪ್ಪಗೌಡ ಅವರೇ, ತಾವು ಇದುವರೆಗೂ ಈ ನೆಲ್ಲಿಕಾಯಿಯಿಂದ ಯಾವ ರೀತಿಯಾಗಿ ಪಾನೀಯವನ್ನು ತಯಾರಿಸ್ಕೋಬಹುದು, ಯಾವ್ಯಾವ ರೀತಿಯಲ್ಲಿ ಅದನ್ನು ಸಂಸ್ಕರಣೆಗೆ ಒಳಪಡಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ಲ ರೈತ ಬಾಂಧವರು ದಯಮಾಡಿ ತಾವು ಇದರ ಒಂದು ಉಪಯೋಗವನ್ನು ಪಡ್ಕೊಂಡು ಉತ್ತಮ ಲಾಭವನ್ನು ಪಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ, ಇದುವರೆಗೆ ನೆಲ್ಲಿಕಾಯಿಯ ಪ್ರಾಮುಖ್ಯತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ದೊರೆಯಪ್ಪಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕೃಷಿರಂಗ. ನಾಳಿನ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯಲ್ಲಿ ಬಯೋಫ್ಲಾಕ್ ತಂತ್ರಜ್ಞಾನ ಕುರಿತು ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ನಿಧನ ಸುದ್ದಿ. ಮಡಿಕೇರಿ ತಾಲೂಕು ಬೆಟ್ಟಗೇರಿ ಹಿರವನಾಡು ಗ್ರಾಮದ ಬಿಪುರನ ಬೆಳ್ಳೆಪ್ಪನವರ ಧರ್ಮಪತ್ನಿ ಪುಷ್ಪಾವತಿ ಅವರು ಇಂದು ನಿಧನರಾಗಿರುತ್ತಾರೆ. 59 ವರ್ಷ ಪ್ರಾಯದ ಪುಷ್ಪಾವತಿ ತವರು ಮನೆ ಪಿರುಬಾಯಿ ಭಾಗಮಂಡಲ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಸ್ವಗೃಹದಲ್ಲಿ ನಡೆಯಲಿದೆ. ಕಕ್ಕಬ್ಬೆ ಕುಂಜಿಲ ಗ್ರಾಮದ ತೋಟ ತಂಡ ದಿವಂಗತ ಗಣಪತಿಯವರ ಪುತ್ರ ಪ್ರಕಾಶ್ ಪೂವಯ್ಯ ಅವರು ಇಂದು ನಿಧನರಾಗಿರುತ್ತಾರೆ. ಮೃತರ ಅಂತ್ಯಕ್ರಿಯೆ ನಾಳೆ ಅವರ ಸ್ವಗೃಹದಲ್ಲಿ ನಡೆಸಲಾಗುವುದು. ತೋಟ ತಂಡ ಪ್ರಕಾಶ್ ಪೂವಯ್ಯ ಅವರು 68 ವರ್ಷ ಪ್ರಾಯದಲ್ಲಿ ನಿಧನರಾಗಿರುತ್ತಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ, ನನ್ನ ಆರೋಗ್ಯ ನನ್ನ ಹಕ್ಕು ತೆಳುವ ಘೋಷವಾಕಿದೊಟ್ಟಿಗೆ ವಿಶ್ವ ಏಡ್ಸ್ ದಿನ ಏರ್ಪಾಡಾಟು. ಭಾಗಮಂಡಲ ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆನ ಮೇಲೆ ಮಾನರ ಕೆಲಸಗಿರದ್ರಿಂದ ದೇವಸ್ಥಾನಕ್ಕೆ ಭಕ್ತರಿಗೆ ಅವಕಾಶ ಇರದುರೇತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗಿ ಸುಳ್ಯ ತಾಲೂಕು ಮಂಡೇಕೋಲು ಗ್ರಾಮದ ಗ್ರಾಮಗೌಡ ಸಮಿತಿ ಇವರ ಕೂಡುಕೂಟಲಿ ಇಂದು ಮಂಡೇಕೋಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಮೃತ ಸಭಾಭವನದಲ್ಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಅರೆಭಾಷೆ ಗಡಿನಾಡ ಹಬ್ಬ ತುಂಬ ಗೌಜಿಲಿ ಅರ್ಥಪೂರ್ಣವಾಗಿ ನಡೆತ. ಕೊಡಗು ಅಂಚೆ ವಿಭಾಗದ ಅಂಚೆ ಅದಾಲತ್ ಸಭೆ ಇದೇ ತಾರೀಕು 23ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರಗಿದ್ದರೆ ಅಂಚೆ ಅದಾಲತ್, ಅಂಚೆ ಅಧೀಕ್ಷಕರು, ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇವಕ್ಕೆ ಇದೇ ತಾರೀಕು 20ರೊಳಗೆ ಕಳಿಸಿಕೊಡಕ್ಕಂತ ಅಂಚೆ ಅಧೀಕ್ಷಕರು ತಿಳಿಸಿದರು. ಕೊಡಗು ಗೌಡ ಯುವ ವೇದಿಕೆ ಮತ್ತು ಗಾಳಿಬೀಡು ಗೌಡ ಜನಾಂಗ ಬಾಂಧವರ ಕೂಡುಕೂಟಲಿ ಇಂದು ಗಾಳಿಬೀಡು ಪ್ರೌಢ ಇಸ್ಕೂಲ್ನ ಆಟದ ಬಾಣಿಲಿ ಗಾಳಿಬೀಡು ಬಾಣೆ ಹಬ್ಬ ಜಂಬರ ತುಂಬ ಗೌಜಿಲಿ ನಡೆತು. ಹೆಚ್ಐವಿ ಏಡ್ಸ್ ಕುರಿತು ಜನರಿಗೆ ಜಾಗೃತಿ ಬರೆಸುವ ಉದ್ದೇಶದ ಜಿಲ್ಲೆಯಲ್ಲಿ ಜಾನಪದ ಕಲಾತಂಡಗಳಿಂದ ಜನಜಾಗೃತಿ ಕಾರ್ಯಕ್ರಮ ಇದೇ ತಾರೀಕು 5ರವರೆಗೆ ನಡೆದಿತ್ತ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿಗಳು ತಿಳಿಸಿದಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ ಇವರ ಕೂಡುಕೂಟಲಿ ಇದೇ ತಾರೀಕು 5 ಮತ್ತು 6ಕ್ಕೆ 2 ದಿನ ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯಲಿ ಪದವಿ ಹಂಗೆ ಪದವಿ ಪೂರ್ವ ಕಾಲೇಜು ಮಕ್ಕಳಿಗೆ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲಾ ಮಟ್ಟದ ಅರೆಭಾಷೆ ಸಾಹಿತ್ಯ ಹಂಗೆ ಸಾಂಸ್ಕೃತಿ ಶಿಬಿರ ಸಾಂಸ್ಕೃತಿಕ ಪೈಪೋಟಿಗ ಏರ್ಪಾಡಾಟು. ಪೈಪೋಟಿಲಿ ಸೋಬಾನೆ ಹೇಳ್ದು, ಅಜ್ಜಿ ಕತೆ, ಒಗ್ಗಟ್ಟು ಬುಡಿಸೋದು, ಆಶು ಕವಿತೆ, ಅರೆಭಾಷೆ ಪೊಳ್ಮೆ ಇದಿಷ್ಟು ಪೈಪೋಟಿಗ ನಡೆದಿದೆ. ಜಿಲ್ಲಾ ಗೃಹರಕ್ಷಕ ದಳದ ಕಡೆಯಿಂದ ನಾಳೆ ಬೆಳಿಗ್ಗೆ 10ಗಂಟೆಗೆ ಮಡಿಕೇರಿಪೇಟೆನ ಗೃಹರಕ್ಷಕ ದಳದ ಕಚೇರಿ ನಾಂಗಳಲ್ಲಿ ಗೃಹರಕ್ಷಕ ದಳದ ದಿನಾಚರಣೆ ಏರ್ಪಾಡಾಟು. ಈ ಸಲದ ಕೊಡಗಿನ ಸುಗ್ಗಿ ಹಬ್ಬ ಹುತ್ರಿಗೆ ದಿನ ಗೊತ್ತಾಟು. ಇದೇ ತಾರೀಕು 14ಕ್ಕೆ ಶನಿವಾರ ದಿನ ಹುತ್ರಿ ಹಬ್ಬ ಬಂದದೆ. ಕಕ್ಕಬ್ಬೆನ ಪಾಡಿಶ್ರೀ ಇಗ್ಗುತಪ್ಪ ದೇವಸ್ಥಾನಲ್ಲಿ ಅಂದು ರಾತ್ರಿ 7:30 ನೆರೆ ಕಟ್ಟುದು, 8:30 ಕದುರು ತೆಗೆಯೋದು, 9:30 ಪ್ರಸಾದ ಹಂಚುದು. ಇನ್ನು ನಾಡು ಕಡೆಗಳಲ್ಲಿ ಅಂದು ರಾತ್ರಿ 7:50 ನೆರೆ ಕಟ್ಟುದು, 8:50 ಕದುರು ತೆಗೆಯೋದು, ಹಾಗೆ 9:50 ಊಟೋಪಚಾರಕ್ಕೆ ಒಳ್ಳ ಹೊತ್ತಿನ ಗೊತ್ತು ಮಾಡಿಳು. ತಾರೀಕು 13ಕ್ಕೆ ಕಲರ್ಚ ಹಬ್ಬ ನಡೆದಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತುಳು, ಬ್ಯಾರಿ, ಕೊಂಕಣಿ, ಅರೆಭಾಷೆ, ಕೊಡವ ಮತ್ತು ಯಕ್ಷಗಾನ ಅಕಾಡೆಮಿ ಹಾಗೆ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾಡಳಿತ ಈ ಎಲ್ಲವರ ಕೂಡುಕೂಟಲಿ ಇದೇ ತಾರೀಕು 3 ಮತ್ತು 4ಕ್ಕೆ 2 ದಿನ ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನಲ್ಲಿ ಬಹುಸಂಸ್ಕೃತಿ ಹಬ್ಬ ಏರ್ಪಾಡಾಟು. ಇದೇ ಹೊತ್ತುಲಿ ಚಿತ್ರ ಬಿಡಿಸುವ ಪೈಪೋಟಿಲಿ, ಭಾಷಣ ಪೈಪೋಟಿಲಿ, ಗುಂಪು ಗೀತ ಗಾಯನ ಪೈಪೋಟಿ ಹಂಗೆ ಸಣ್ಣ ಚಿತ್ರ ಬಿಡಿಸುವ ಪೈಪೋಟಿಲಿ ಗೆದ್ದವಕ್ಕೆ ಇನಾಮನ ಕೊಟ್ಟವೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಹೊಸ ಕಟ್ಟಡ, ಮನೆಗೆ ಬೇಕಾದ ಏಷ್ಯನ್ ಪೇಂಟ್ಸ್, ಪೈಪ್ಗಳಿಗಾಗಿ ಬೆಂಗಳೂರಿಗೆ ಹೋಗಬೇಕಾಗಿಲ್ಲ. ಮಡಿಕೇರಿಯ ಆರಾಧನಾ ಹಾರ್ಡ್ವೇರ್ಸ್ ಅಂಡ್ ಪೇಂಟ್ಸ್ ನಲ್ಲಿ ಬೆಂಗಳೂರು ರೇಟ್ ನಲ್ಲೇ ಸಿಗುತ್ತದೆ. ಆರಾಧನಾ ಹಾರ್ಡ್ವೇರ್ಸ್ ಅಂಡ್ ಪೇಂಟ್ಸ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 7892895830. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಮುಳಿಯಾದಲ್ಲಿ ಮನಸೂರೆಗೊಳ್ಳುವ ಕರಿಮಣಿ ಉತ್ಸವ ಇದೆ. ಡಿಸೆಂಬರ್ 5ರವರೆಗೆ 100 ಡಿಸೈನ್ಸ್ಗಳು, 2 ಗ್ರಾಮ್ನಿಂದ 100 ಗ್ರಾಂವರೆಗಿನ ಕರಿಮಣಿಗಳು, ಹೊಚ್ಚ ಹೊಸ ಟ್ರೆಂಡಿ ಡಿಸೈನ್ಸ್ಗಳು, ಕರಾವಳಿ ಶೈಲಿಯ ಕರಿಮಣಿಗಳು, ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಇಷ್ಟು ಉತ್ತಮ ಆಭರಣಗಳು ಇದಕ್ಕಿಂತ ಕಡಿಮೆ ಬೆಲೆಗೆ ಬೇರೆಲ್ಲೂ ಸಿಗದು. ಇದು 80 ಅನುಭವದ ಮುಳಿಯಾದ ಗ್ಯಾರಂಟಿ, ದೀರ್ಘ ಬಾಳಿಕೆಯ ಗಟ್ಟಿಯಾದ ನಿತ್ಯ ಉಪಯೋಗಿ ಕರಿಮಣಿಗಳ ಖರೀದಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಗೊಪ್ಪಲು. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಶೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448000383, ಚಂದುರದೇವಯ್ಯ 9480165997. ನಿಮ್ಮ ಮನೆಗೆ ಹಾಗೂ ತೋಟದ ಕೃಷಿಗಾಗಿ ಅವಶ್ಯಕವಾಗಿ ಬೇಕಾದ ನೀರಿಗಾಗಿ ಬೋರ್ವೆಲ್ ತೆಗೆಸಲು ಸಂಪರ್ಕಿಸಿ ಬಾಬಾ ಬೋರ್ವೆಲ್ಸ್, ಕುಯಿಮಂಡ ಕಿರಣ್, ವಿರಾಜಪೇಟೆ. ಕಾಲ್ 9448433393. ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ, ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ. ಜಿಎಲ್ ಇದು ಸ್ವರ್ಣ ಪರಂಪರೆಯ ಹೆಗ್ಗಳಿಕೆಯ ಸಂಸ್ಥೆ. ನಿಮ್ಮ ಚಿನ್ನಾಭರಣಗಳ ಸಂಕಲ್ಪಕ್ಕೆ ಉತ್ತಮ ಆಯ್ಕೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್, ಕುಶಾಲನಗರ, ಹಾಸನ, ಸುಳ್ಯ, ಪುತ್ತೂರು, ಮೂಡಬಿದರೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಕೊಡಗಲು ಪುತ್ತರಿ ನಮ್ಮ ವರ್ಣತುಂದ ಚಿಂಗಿ, ಎಲ್ಲರೂ ನಲ್ಲ ತಂಬುಟು ಕೊಡಿ ಎಲ್ಲಿ ಕಟ್ಟುವ ಅಂದು ತೋಡುವವೆ. ಇಕ್ಕ ತೋಡೋಪನಿಯ ಬಾಂಡ ನಿಂಗಡ ಪಕ್ಕದ್ರ 5 ಫ್ರಾಂಚೈಸಿ ಪೋಯಿ ನಲ್ಲ ತಂಬುಟು ಪಡಿ ಕೊಂಡ ಬಾರಿ ಜೋದಾನ ತಂಬುಟು ಮಾಡಿ ಕೂಟಕ ಸಾಂಪ್ರದಾಯಿಕ ರೀತಿಲಿ ಅಕ್ಕಿನ ಕತ್ತಿತು ಒಣಕಿತು ತೌಂತಿತು ಮಾಡ್ನ ಅಕ್ಕಿ ಪುಡಿ ಪಾಪುಟ್ಟು ಕಣ್ಮುಟ್ಟು ತರಿ ಕೂರ್ಗ ಕರಿ ಮಸಾಲ ಅಲ್ಲದೆ ಬೆಂಬಳೆ ಮಾಂಗೆ ಕೈಪುಳಿ ಪಾರ ಕಲತೇನು ಪೊಟ್ಟಿದೇನೆ ಎಲ್ಲಂಗು ಬಾರಿ ಐನ್ ಮನೆ ಕೊಡವ ಸಮಾಜ ಕಾಂಪ್ಲೆಕ್ಸ್ ಪಿಂಜ ಕಾಲೇಜ್ ರೋಡ್ ಮಡಿಕೇರಿ ಶಾನ್ ಭೋ ಕಾಂಪ್ಲೆಕ್ಸ್ ವಿರಾಜಪೇಟೆ ಪಿಂಜ ಕಾವೇರಿ ಏಜೆನ್ಸೀಸ್ ಪೊನ್ನಂಪೇಟೆ ನೆಕ್ಸ್ಟ್ ಮಂತ್ ಮಗಂದು ಮದ್ವೆ ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ ಅಷ್ಟು ದೂರ ಯಾಕೆ ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ ರೀ ಹೊಸ ಮನೆಗೆ ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಎಲ್ಲಾ ಹೊಸದೇ ತರಬೇಕು ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇವಾಗ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್ ಇದೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ ಹಾಗೂ 40% ಡಿಸ್ಕೌಂಟ್ ಕೂಡ ಇದೆ ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ ಪಾರ್ಕ್ ಎಸ್ಟಿಪಿ ಕ್ಲಬ್ ಹೌಸ್ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ ವೀಕ್ಷಿಸಿ ಪರೀಕ್ಷಿಸಿ ಖರೀದಿಸಿ ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಕಾಲ್ ಮಾಡಿ 9243002424 ಸುದ್ದಿ ಸಮಾಚಾರ ಓದ್ಯನುಳ್ಳ ಕರವಂಡ ಸೀಮಾ ಗಣಪತಿ ಮುಖ್ಯ ಪಟ್ಟ ಸುದ್ದಿ ರಾಜ್ಯ ಮಟ್ಟತ್ರ ಪಿಯು ಕಾಲೇಜ್ ಮಕ್ಕಳ ಹಾಕಿ ಕಳಿಕೂಟ ಎಚ್ಐವಿ ಏಡ್ಸ್ರ ಬಗ್ಗೆ ಜನಜಾಗೃತಿ ಕಾರ್ಬಾರ್ ಸುದ್ದಿರ ವಿವರ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಕೊಡಗು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಪೊನ್ನಂಪೇಟೆ ಸಿಐಟಿ ಪದವಿ ಪೂರ್ವ ಕಾಲೇಜ್ ಗೋಣಿಗೊಪ್ಪಲು ಪದವಿ ಪೂರ್ವ ಕಾಲೇಜ್ ಈ ಅಂಗಡ ಕೂಟ ಅದನಿಲ್ ರಾಜ್ಯ ಮಟ್ಟತ್ರ ಪದವಿ ಪೂರ್ವ ಕಾಲೇಜ್ ಆಮಕ್ಕ ಪೊಮ್ಮಕ್ಕಡ ಹಾಕಿ ಕಳಿಕೂಟ ನಾಳೆ ಪಿಂಜ ಮತ್ತೆ ಅಂದು ಪೊನ್ನಂಪೇಟೆ ಸಿಐಟಿ ಕಾಲೇಜಿಲಿ ನಡಪ ಸಣ್ಣ ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಸಚಿವ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ ಅಜ್ಜುಕುಟ್ಟಿರ ಎಸ್ ಪೊನ್ನಣ್ಣ ಮಡಿಕೇರಿ ವಿಧಾನಸಭಾ ಶಾಸಕ ಮಂತರ್ಗೌಡ ಸಂಸದಂಗ ಮುಖ್ಯ ಪಟ್ಟಂಗ ಕೂಡಿಯಾಡುವ ಈ ಕಾರ್ಬಾರ ಆಕೇರಿ ಕಳಿಕೂಟ ಇದೇ ತಿಂಗ ಮುಂದಾಂಗ ವೈಪತ್ ನಾಲ್ಕು ಗಂಟೆಗೆ ನಡುಪಾಂದ ಅರ್ಜಿ ಬಂದಿತ್ತು. ಕೊಡಗು ಜಿಲ್ಲಾ ಗೃಹರಕ್ಷಕ ದಳ ಹತ್ರ ಆದ ಮೇಲೆ ಗೃಹರಕ್ಷಕ ದಳ ನಾಳೆ ಪೊಲಾಕ 10:30 ಮಡಿಕೇರಿ ಜಿಲ್ಲಾ ಗೃಹರಕ್ಷಕ ದಳ ಕಚೇರಿ ಸಭಾಬಾಡೆಯಲ್ಲಿ ನಡಪ. ಈ ಕಾರ್ಬಾರ್ಲು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕಗಳಾದ ಕೆಎಸ್ ಸುಂದರ್ರಾಜ್, ಪೊಲೀಸ್ ಅಧೀಕ್ಷಕಂಗ ರವಿ ಮುಖ್ಯಪಟ್ಟಂಗ ಕೂಡಿ ಆಡುವ. ಎಚ್ಐವಿ ಏಡ್ಸ್ರ ಬಗ್ಗೆ ಜನಸಾಮಾನ್ಯಂಗಕ್ಕೆ ಅರಿವು ಕೊಡುಪ ನಿಟ್ಟಲು ಕೊಡಗು ಜಿಲ್ಲೆಯಲ್ಲಿ ಜಾನಪದ ಕಲಾ ತಂಡತನಗುಂಡು ಜನಜಾಗೃತಿ ಕಾರ್ಬಾರ್ ನಾಳೆಂಜ ಇದೇ ತಿಂಗ ಅಂಜಾಂಗತನ ನಡಪ. ನಾಳೆ ಪೊಲಾಕ 10:30 ಮಡಿಕೇರಿ ಚೌಕಿ, 12:00 ಸರ್ಕಾರಿ ಪದವಿ ಪೂರ್ವ ಕಾಲೇಜು,